ಯಲ್ಲಾಪುರ ಅಪಘಾತದಲ್ಲಿ 10 ಮಂದಿ ಸಾವು, ಪ್ರಧಾನಿ ಮೋದಿ ಸಂತಾಪ, ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದಾಗಿ ದಾವೋಸ್ನಲ್ಲಿ ಕರ್ನಾಟಕಕ್ಕೆ ಪ್ರಾತಿನಿಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಗಂಭೀರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಚೀಲನಾಯಕನಹಳ್ಳಿಯ ರೈತ ಮಹಿಳೆ ಸಿ ಮಮತಾ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈಗ ಕೆಲವು ಜಾಹೀರಾತು. Namaskara Karnataka. The International Trade Fair Organics and Millets 2025 is being held on January 23rd, 24th and 25th at Tripura Vasini Palace Grounds, Bengaluru. Participate in diverse stalls, organic and millet products, indigenous seeds and forgotten delicacies, along with insightful seminars and vibrant cultural programs. Embrace organics, relish millets. This event is brought to you by the Department of Agriculture, Government of Karnataka. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 42 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಇದೇ ಜನವರಿ 25ರ ಶನಿವಾರ ಹಾಸನದ ಅರಸೀಕೆರೆ ರಸ್ತೆಯಲ್ಲಿರುವ ಎಸ್ಎಂ ಕೃಷ್ಣಾನಗರದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಜಿಲ್ಲಾ ಒಕ್ಕಲಿಗರ ಸಂಘದ ಸಮುದಾಯ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಜಿಎಲ್ ಮುದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲಾ ಸದಸ್ಯರು ಈ ಮಹಾಸಭೆಯಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಚೀಲನಾಯಕನಹಳ್ಳಿಯ ರೈತ ಮಹಿಳೆ ಸಿ ಮಮತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಚೀಲನಾಯಕನ ಹಳ್ಳಿಯ ರೈತ ಮಹಿಳೆ ಸಿ ಮಮತಾ ಅವರು ನಮ್ಮೊಂದಿಗೆ ಇದ್ದಾರೆ. ಮಮತಾ ಅವರಿಗೆ ಸುಮಾರು 5 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಅವರು ವಿವಿಧ ಬೆಳೆಗಳನ್ನು ಬೆಳೆದುಕೊಂಡು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಒಂದಷ್ಟು ವಿಭಿನ್ನವಾಗಿ ಕೃಷಿಯನ್ನ ಮಾಡ್ತಾರೆ. ಒಂಟಿ ಹೆಣ್ಮಗಳಾದರೂ ಕೂಡ 5 ಎಕರೆಯನ್ನು ಕೂಡ ಹಾಳು ಬಿಡಬಾರದು ಅಂತ ಹೇಳಿ ಅವರು ಕೃಷಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು, ಆ ಮೂಲಕ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಮತಾ ಅವರಿಗೆ. ನಮಸ್ಕಾರ ಮಮತಾ ಅವರೇ. ನಿಮಗೆ ಎಷ್ಟು ಜಮೀನಿದೆ? 5 ಎಕರೆ ಇದೆ. 5 ಎಕರೆ ಜಮೀನಿದೆ. 5 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? 5 ಎಕರೆನಲ್ಲೂ ಮಾವು, ತೆಂಗು, ಅಡಿಕೆ, ಬಾಳೆ ಬೆಳೆದಿದ್ದೀವಿ ಸರ್. ಇಷ್ಟು ಬೆಳೆಗಳನ್ನ ನೀವು ಬೆಳ್ಕೊಂಡಿದ್ದೀರಿ. ಏನು ಓದಿದ್ರಿ ನೀವು? ನಾನು ಬಿ ಎ ಮಾಡಿದ್ದೀನಿ ಸರ್. ಬಿ ಎ ಮಾಡಿದ್ರಿ? ಯಾವ ವಿಷಯದಲ್ಲಿ ಬಿ ಎ ಓದಿದ್ರಿ? ಹಿಸ್ಟ್ರಿ ಮತ್ತೆ ಕನ್ನಡ ಇದರಲ್ಲಿ ಬಿ ಎ ಮಾಡಿದ್ದೀನಿ. ಬಿ ಎ ಓದಿದ್ರಿ. ಬಿ ಎ ಓದಿದ ನಂತರ ಏನಾದ್ರೂ ಬೇರೆ ವೃತ್ತಿ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು ಅನ್ನುವಂಥದ್ದೇನಾದ್ರು ಇತ್ತ? ವೃತ್ತಿ ಮಾಡ್ಬೇಕು ಅಂತನ್ನದಿತ್ತು ಸರ್. ಆದ್ರೆ ನಮ್ಮ ಹಿರಿಯರು ತಾತಾರೆಲ್ಲ ಸೇರ್ಬಿಟ್ಟು ಹೆಣ್ಮಕ್ಳು ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಇಲ್ಲಿ ಮನೆಗೆ ಸೇರಲ್ಲ ಅಂತ ಹೇಳ್ಬಿಟ್ಟು, ನಂದು ಇನ್ನೇನು ಡಿಗ್ರಿ ಲಾಸ್ಟ್ ಇಯರ್ ಮುಗಿಯೋಷ್ಟ್ರೊಳಗಡೆ ಎಕ್ಸಾಮ್ ಮುಗಿಸ್ಕೊಂಬಂದು ಮದ್ವೆಗೆ ಶುರು ಮಾಡ್ಕೊಂಡ್ರು, ಮದ್ವೆ ಮಾಡ್ಕೊಂಡ್ಬಿಟ್ರು ಸರ್. ಮದ್ವೆ ಆದ್ಮೇಲೆ ಮತ್ತೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸರ್. ನಮ್ಗೆ ಮೊದಲಿಂದಲೂ ಕೃಷಿ ಕೆಲಸಗಳ ಬಗ್ಗೆ ಆಸಕ್ತಿ ಇತ್ತು, ಹೇಗೆ ನಿಮಗೆ? ನಮ್ ತಂದೆಯರೆಲ್ಲ ನಮ್ಗೆ ಕೃಷಿ ಇದನ್ನೇ ಕಲ್ಸಿದ್ರು. ಯಾಕೆಂದ್ರೆ ನಾವು ಸ್ಕೂಲ್ಗೆ ಹೋಗಿ ಬಂದು 4:30 ಶಾಲೆ ಬಿಟ್ರೆ ನಮ್ಮ ಅಪ್ಪ ಏನ್ ಮಾಡೋರು, ಮೆಣಸಿನ ಗಿಡ ಹಾಕೋರು, ಹತ್ತಿ ಹಾಕಿರೋರು, ಅದನ್ನ ನಮ್ಗೆ ಹಂಚಿಕೊಟ್ಟಿರೋರು. ಅದನ್ನ ನಾವು ಅಷ್ಟನ್ನ ಬಿಡಿಸಿ ನಮ್ಮ ಇದನ್ನ ಮುಗಿಸ್ಬಿಡ್ಬೇಕಾಯ್ತು. ಈಗ ಮೆಣಸಿನ ಗಿಡ ಹಾಕಿರೋರು 3 ಜನ ನಾವು ಮಕ್ಕಳು, ಆ 3 ಜನಕ್ಕೂ ಒಂದೊಂದು ಪ್ಯಾಕೆಟ್ ಮೆಣಸಿನ್ಕಾಯಿನ ಕುಯ್ಬೇಕು ಅಂತೇಳಿ ಹಂಚ್ಬಿಟ್ಟಿರೋರು. ಅದನ್ನ ನಾವು ಕುಯ್ದು ಸಂಜೆ ಮನೆಗೆ ಬಂದು ಓದ್ಕೊಳ್ಳೋದು ಬರ್ಕೊಳ್ಳೋದು ಆ ಕೆಲಸ. ಹಂಗಾಗಿ ಅವಾಗಿನಿಂದಲೂ ನಮ್ಗೆ ರೂಢಿ ಇತ್ತು. ಈಗ ಮತ್ತೆ ಮದ್ವೆ ಆದ್ಮೇಲೆ ಅದು ನಮ್ಗೆ ಜೀವನನೇ ಹಾಕ್ಬಿಡ್ತು. ಅದ್ಲೈ ಮದುವೆ ಆದ್ಮೇಲೂ ಕೂಡ ಕೃಷಿ ಕೆಲಸಗಳಲ್ಲಿ ಹೇಗೆ ತೊಡಗಿಸ್ಕೊಳ್ತಾ ಇದ್ರಿ? ಮೊದ್ಲು ಎಲ್ಲ ಅದೇ ಮನೇಲಿ ಜನ ಇದ್ದಿದ್ರಿಂದ ನಂದು ಅಡಿಗೆ ತಿಂಡಿ ಆದ್ಮೇಲೆ ಅವ್ರಿಗೆ ಹೊಲ್ದತ್ರ ಊಟ ತಗೊಂಡೋಗೋದು, ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡೋದಿತ್ತು. ಈಗ ಹಂಗಿಲ್ಲ, ಮೇಯ್ನ್ ಆಗಿ ನಾನೇ ಹೋಗ್ಬೇಕಾಗುತ್ತೆ ಎಲ್ಲದಕ್ಕೂ. ಹಂಗಾಗಿ ಇವಾಗ ಹೋಗ್ತೀನಿ ಮಾಡ್ತೀನಿ, ಆಳ ಜೊತೆನೆಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಮಾಡ್ತೀನಿ ಸರ್, ಇವಾಗ ಯಾವ ಕೆಲಸ ಆದ್ರೂ ನಾನು ಮಾಡ್ತೀನಿ, ಗಂಡಸ್ರಿಗೆ ಸಮವಾಗಿ ನಾನು ಮಾಡ್ತೀನಿ, ಮಾಡ್ಲೇಬೇಕು. ಹಂಗಾಗಿ ಮುಂದುವರಿಯತೆ ಇದೆ, ಹಂಗಾಗಿ ಮಾಡ್ತೀನಿ ಸರ್. ಮೊದ್ಲೆಲ್ಲ ಜಮೀನಲ್ಲಿ ಏನೇನು ಬೆಳ್ಕೊಳ್ತಾ ಇದ್ರಿ? ಮೊದ್ಲು ಟೊಮೆಟೊ, ಕೋಸು, ಬೀನ್ಸು, ಮತ್ತೆ ನೆಲಗಡ್ಲೆ, ಸೂರ್ಯಕಾಂತಿ, ಈ ತರ ಎಲ್ಲಾ ಬೆಳೆನೂ ಬೆಳಿತಿದ್ವಿ ಸರ್. ಈಗ ನಮ್ಮನೆಯವರು ಇಲ್ದಂಗ ಆದ್ಮೇಲೆ ನಾನು ಅವನ್ನೆಲ್ಲ ಆಳ್ ಕರ್ಕೊಂಡು ಮಾಡೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನಿದ್ರು ರಾಗಿ, ತಡ್ನಿ, ಹಲ್ಲುಗ್ ಜೋಳ ಹಾಕೊಂಡು ಮನೆ ಇದನ್ನ ಮಾಡ್ಕಂತಿದೀನಿ ಸರ್. ಈಗ ರಾಗಿ ಪ್ರತಿ ವರ್ಷ ಹಾಕೊಳ್ತೀರಾ ಹೇಗೆ? ಇಲ್ಲ ಸರ್, ಪ್ರತಿ ವರ್ಷನೂ ನಾವು ರಾಗಿ ಹಾಕೇ ಹಾಕ್ತಿವಿ. ಮನೆಗೆ ಬೇಕಾಗುತ್ತೆ ಅಂತ ನಾವು ಮನೆಗೆ ಆಗುವಷ್ಟು, ನಾವು ಏನ್ ಮಾರೋದಿಕ್ ಹೋಗಲ್ಲ, ಮನೆಗೆ ಮತ್ತೆ ದನಗಳಿಗೆ ಬೇಕಲ್ಲ ಅಷ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂತೀವಿ, ನಾವು ಮನೇಲೇ ಮಾಡ್ತೀವಿ. ಎಷ್ಟು ರಾಗಿ ಹಾಕೊಳ್ತೀರಾ ಒಂದ್ ವರ್ಷದಲ್ಲಿ? ಒಂದ್ ವರ್ಷದಲ್ಲಿ ಒಂದೊಂದ್ ಸರಿ ನಾನು 1 ಎಕರೆ ಮೇಲೆ ಹಾಕ್ತೀನಿ. ಇವಾಗ ಮನೇಲಿ ರಾಗಿ ಇತ್ತು ಅಂತಂದ್ರೆ 1/2 ಎಕರೆ, 1.25 ಎಕರೆ ಹಾಕಂತೀನಿ. ನನಗ್ ಮಾಡವಷ್ಟನ್ನ ನಾನು ಹಾಕಂತೀನಿ. ಮೊದ್ಲೆಲ್ಲ ಏನೇನು ಬೆಳೆಗಳನ್ನ ಬೆಳಿತಾ ಇದ್ರಿ? ಮೊದ್ಲೆಲ್ಲ ಅದೇ ಜೋಳನು ಬೆಳಿತಿದ್ವಿ, ನೆಲಗಡ್ಲೆ, ಸೂರ್ಯಕಾಂತಿ, ಕೋಸು, ಟೊಮೆಟೊ. ನಮಗ್ ಮುಖ್ಯ ಬೆಳೆ ಅಂದ್ರೆ ಮುಂಗಾರಲ್ಲಿ ಕೋಸು, ಟೊಮೆಟೊ, ಬೀನ್ಸು, ಹಿಂಗಾರ ಆದ ತಕ್ಷಣ ನೆಲಗಡ್ಲೆ, ಸೂರ್ಯಕಾಂತಿ ನಾವು ಮುಖ್ಯವಾಗಿ ಬೆಳಿತಿದ್ವು ಸರ್. ತರಕಾರಿ ಬೆಳೆಗಳನ್ನು ಕೂಡ ಬೆಳ್ಕೊಳ್ತಿದ್ರ? ತರಕಾರಿನೂ ಬೆಳಿತಿದ್ವು ಸರ್. ನಮ್ಮ ಮನೆಗಾಗಂಗೆ ನಾವು ಹಿತ್ತಲಲ್ಲೆಲ್ಲ ಮನೆಗೆ ಎಲ್ಲೂ ಕೊಳ್ದಂಗೆ ಎಲ್ಲಾ ತರಕಾರಿನೂ ಬೆಳಿತಿದ್ವಿ, ಮತ್ತೆ ಹೊಲದಲ್ಲಿ ಮಾರವಷ್ಟು ಬೆಳಿತಿದ್ದು. ಆ ತರದ್ರಲ್ಲಿ ಈಗ ಬದನೆ ಗಿಡ, ನವಿಲ್ ಕೋಸು, ಆಮೇಲೆ ಹಾಗ್ಲು ಗಿಡ, ಹೀರೆ, ಈ ತರದನ್ನ ಬೆಳಿತಿದ್ವಿ ಸರ್. ಈಗ ತರಕಾರಿ ಬೆಳೆಗಳನ್ನ ಬೆಳಿತಾ ಇಲ್ಲ ಅಲ್ವಾ? ಇವಾಗ ಏನೋ ನನ್ಗ್ ಮನೆಗೆ ಬೇಕಾಗೋಷ್ಟು ಹಿತ್ತಲಲ್ಲಿ ಏನಾದ್ರೂ ಬೆಳ್ಕಂತೀನಿ. ಇವಾಗ ತರಕಾರಿ ಬೆಳೆಯೋದಿಕ್ ಆಗಲ್ಲ ಸರ್, ಹಾಳೆಲ್ಲ ಕರ್ಕೊಂಡು ಎಲ್ಲದನ್ನು ಹಾಳ ಮೇಲೆ ಮಾಡಿಸ್ಬೇಕಾಗಿರೋದ್ರಿಂದ ಹಂಗಾಗಿ ಹಾಳು ಕರ್ಕೊಂಡು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನಿದ್ರು ಅದೇ ತಡ್ನಿ ಹಾಕ್ತೀನಿ, ರಾಗಿ ಹಾಕಂತೀನಿ, ಜೋಳ ಹಾಕಂತೀನಿ, ಅವನ್ ಬೆಳೆದು ಇದ್ ಮಾಡ್ತೀನಿ ಸರ್. ಈಗ ತರಕಾರಿ ಬೆಳೆಗಳನ್ನ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ, ಚೀಲನಾಗ್ತಳ್ಳಿ, ಹಳೆಬೀಡು ಸುತ್ತಮುತ್ತ ಎಲ್ಲ ಜಾಸ್ತಿ ಬೆಳೀತಾರೆ. ನಿಮ್ಗೆ ಏನ್ ಸಮಸ್ಯೆ ತರಕಾರಿ ಬೆಳೀಲಿಕ್ಕೆ? ತರಕಾರಿ ಬೆಳೆಯೋದಿಕ್ಕೆ ಜನ ಬಿಟ್ರೆ ಬೇರೆ ಸಮಸ್ಯೆ ಏನಿಲ್ಲ ಸರ್. ನಮ್ದು 50 ಭೂಮಿಗಳು, ನಮ್ಮ ಹಳೆಬೀಡು ಏರಿಯಾ ಎಲ್ಲಾ ತರದ ಬೆಳೆ ಬೆಳೆಯೋದಿಕ್ಕೂ 50 ಭೂಮಿ. ಹಂಗಾಗಿ ನಮಗೆ ಹಾಳು ಕಾಳಿನ ಸಮಸ್ಯೆ ಅನ್ನೋದನ್ ಬಿಟ್ರೆ ಮಾರ್ಕೆಟಿಂಗ್ ಆಗ್ಲಿ, ನಮಗ್ ಬೆಳೆಯೋದಿಕ್ಕೆ ಯಾವ ಸೀಡ್ಸ್ ಆಗ್ಲಿ, ಮತ್ತೆ ಔಷಧಿ ಗೊಬ್ಬರ ಆಗ್ಲಿ, ನಮಗ್ ಬೇಕಾಗಿದ್ದೆಲ್ಲ ಸಿಗುತ್ತೆ. ಆದ್ರೆ ಹಾಳಿನ ಸಮಸ್ಯೆ ಸರ್, ಅದೊಂದ್ ಬಿಟ್ರೆ ಬೇರೆ ಸಮಸ್ಯೆ ಏನಿಲ್ಲ. ಚೆನ್ನಾಗೆಲ್ಲ ಬೆಳೀತಾರೆ ಬೇರೆಯವರೆಲ್ಲ, ನಮ್ಮೂರವರೆಲ್ಲ ಚೆನ್ನಾಗ್ ಬೆಳೀತಾರೆ. ಅಂದ್ರೆ ಇವಾಗ ಹಾಳ್ ಕರ್ಕೊಂಡು ಬೆಳೆಯೋದ್ರಿಂದ ಅವರೆಲ್ಲ ಚೆನ್ನಾಗ್ ಬೆಳೀತಾರೆ ಸರ್. ಸುಮಾರು 5 ಎಕರೆ ಜಮೀನ್ ಇದೆ ನಿಮ್ಗೆ. ಈಗ ನಿಮ್ಮ ಮನೆಯವರು ಕಾಲವಾದ ನಂತರ ಮಾಡ್ತೀನಿ ಅನ್ನುವಂತ ಆತ್ಮಸ್ಥೈರ್ಯ ನಿಮ್ಗೆ ಇತ್ತ ಸರ್? ಮೊದ್ಲೊಂದ್ ಸ್ವಲ್ಪ ದಿನ ಅತ್ಲೆಗಿ ಕೊಟ್ಬಿಟ್ಟು ಎಲ್ಲಾದ್ರೂ ನಾನು ಓದ್ಕೊಂಡಿದ್ನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಾರು ಟೀಚರ್ ಆಗಿರೋದ್ರಿಂದ ಹೇಳಿದ್ರು ಎಲ್ಲಾದ್ರೂ ಬಾ ನಿನ್ಗೆ ಟೀಚಿಂಗೇ ಮಾಡುವಂತೆ, ಇಲ್ಲ ಏನಾದ್ರೂ ಒಂದು ಅಂಗಡಿ ಇತ್ತು, ನಂದು ಅಂಗಡಿ ಹಿನ್ನೆಲೆ ಇರೋದ್ರಿಂದ ವಾ ಎಲ್ಲಾದ್ರೂ ಅಂಗಡಿ ಮಾಡ್ಕೊಳ್ಳುವಂತೆ, ಏನೇನೋ ಮಾಡ್ಬೇಕು ಅಂತಂದ್ರು. ಆದ್ರೆ ನನಗೆ ನನ್ನ ಫ್ರೆಂಡ್ ಮಮತಾ ಪ್ರಭು ಅಂತೇಳಿ ಟೀಚರ್ ಆಗಿದ್ದಾರೆ, ಅವ್ರಿಗೊಂದ್ ಸ್ವಲ್ಪ ಕೃಷಿ ಬಗ್ಗೆ ಒಲವು ಜಾಸ್ತಿ. ಅವ್ರು ಹೇಳ್ಬಿಟ್ರು ಯಾವ್ದನ್ನು ನೀನು ನೆಗ್ಲೆಕ್ಟ್ ಮಾಡೋದೇನ್ ಬೇಡ, ಆಮೇಲೆ ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡು, ಅದನ್ನೇ ಮಾಡ್ತಾ ಮಾಡ್ತಾ ಹೋದ್ರು ನಿನಗೆ ಅದೇ ರೂಢಿ ಆಗ್ಬಿಡುತ್ತೆ. ಇವಾಗ ನಮ್ ಜೀವನ ಎಲ್ಲ ಯಾವಾಗ್ಲೂ ಒಂದು ಇಕ್ಕಟ್ಟಲ್ಲೇ ಇರ್ಬೇಕು, ಇದು ಕೃಷಿದ ಹಂಗಾಗಲ್ಲ, ನೀನ್ ಸ್ವತಂತ್ರವಾಗಿರ್ತೀಯ, ಹಂಗಾಗಿ ನಿನ್ಗೆ ತೋಟಗಾರಿಕೆ ಇರೋದ್ರಿಂದ ನೀನ್ ಮಾಡು, ಅದನ್ನ ಚೆನ್ನಾಗ್ ಮಾಡಬಹುದು ಅಂತೇಳಿ ನಮ್ಮ ಮನೆಯವರು ತೀರೋಗಿ ಅವತ್ತಿನಿಂದನೂ ಪ್ರತಿ ವಾರನೂ ಬರೋದು, ತಿಂಗ್ಳು ಬರೋದು, ಡೈಲಿ ಫೋನ್ ಮಾಡಿ ಮಾತಾಡ್ಸೋದು, ಈ ತರ ಎಲ್ಲ ಇದು ಉತ್ಸಾಹ ತುಂಬಿದ್ಮೇಲೆ ನನಗೂ ಅಷ್ಟು ಇದು ಬಂದ್ಬಿಡ್ತು. ಹಂಗಾಗಿ ನಾನು ಆ ಕೃಷಿ ಬಗ್ಗೆನೇ ಓದೆ ನೋಡ್ದೆ. ಅವ್ರು ತೀರೋಗಿದ್ದು ಸೆಪ್ಟೆಂಬರ್ ಅಲ್ಲಿ, ಅದಾದ ತಕ್ಷಣನೇ ಇನ್ನ ಮತ್ತೆ ಬೇಸಿಗೆ ಕಾಲ ಬಂದ್ಬಿಡ್ತು, ತೋಟಕ್ಕೆ ನೀರು ಬಿಡೋದು ಬಂದ್ಬಿಡ್ತು. ನಾನು ಹೋಗ್ಬಿಟ್ಟು ಬಿಡ್ತಾ ರೂಢಿ ಆಗ್ಬಿಡ್ತು. ತೋಟಗಳು ಚೆನ್ನಾಯ್ತು, ನನ್ನ ಕೈಲೇ ಆದಾಯ ಬಂದಿದ್ರಿಂದ ನನಗೆ ಇವಾಗ ನಾನು ಅದೇ ಖುಷಿ, ನಾನು ಅದನ್ನೇ ಮಾಡಬೇಕು ಅಂತನ್ನೋದು ಇದಾಯ್ತು ಸರ್. ಈಗ ಅವರು ಕಾಲವಾದ ನಂತರ ಹೇಗೆ ನೀವು ಅಭಿವೃದ್ಧಿ ಪಡಿಸಿದ್ರಿ, ಮತ್ತೆ ಈಗ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಬೇಕು, ಮೊದ್ಲಿದ್ದಂಗೆ ಮಾಡೋಕ್ಕಾಗೋದಿಲ್ಲ, ಹೆಚ್ಚು ಜನರನ್ನು ಕರ್ಕೊಂಬರೋಕ್ಕಾಗೋದಿಲ್ಲ, ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಅಳತೆಗೆ ಅಂತಂದ್ರೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ಕೋಬೇಕು. ಆ ಥರ ಹೆಂಗೆ ಮಾಡ್ಕೊಂಡ್ರಿ ಸರ್? ಮೊದಲು ನಮ್ಮನೇಲಿ ಡ್ರಿಪ್ ಇರಲಿಲ್ಲ, ತುಂಬ ನೀರು ಬರೋದು, ಹಂಗಾಗಿ ನಮ್ಮವೆಲ್ಲ ತಗ್ಗಿನ ತೋಟಗಳು, ಹಂಗಾಗಿ ಅವಕ್ಕೆ ಅವಾಗ ಹಾಯಿವಳಿ ನೀರ ಹಿಡಿಸ್ಬಿಡೋರು. ಈಗ ನಾನೇನ್ ಮಾಡಿದೆ, ತೋಟಗಾರಿಕೆ ಇಲಾಖೆ ಇದು ಸಹಕಾರದಿಂದ ಎಲ್ಲವಕ್ಕೂ ಡ್ರಿಪ್ ಮಾಡ್ಕೊಂಡೆ. ಡ್ರಿಪ್ ಮಾಡ್ಕೊಂಬಿಟ್ಟು ಮತ್ತೆ ಸುತ್ತಮುತ್ತ ಬೇಲಿ ಈ ಥರದನ್ನೆಲ್ಲ ಮಾಡ್ಕೊಂಡು ನನ್ನ ಅನುಕೂಲಕ್ಕೆ ತಕ್ಕನಾಗಿ ಇವಾಗ ತರಕಾರಿ ಬೆಳೆದು ಆಳು ಕರ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವುದನ್ನು ಆಳು ಬಿಡಬಾರ್ದು ಅಂತೇಳಿ ಬಾಳೆ ಹಾಕಿದೆ. ಆಮೇಲೆ ತೋಟದೊಳಗಡಿಕೆಲ್ಲ ದನಗಳಿಗೆ ಒಂದೇ ಬೆಳೆ ತರಕ್ಕೆ ತಡ್ನಿ ಹಾಕಂತೀನಿ, ತೋಟಕ್ಕೂ ಪೌಷ್ಟಿಕಾಂಶ ಸಿಗುತ್ತೆ, ನನ್ನ ದನಗಳಿಗೂ ಮೇವಾಗುತ್ತೆ, ಆ ತರಕ್ಕೆ ತಡ್ನಿ ಹಾಕೊಳ್ಳೋದು ಈ ತರಕ್ಕೆ ಮಾಡ್ಕೊಂಡು ಯಾವ ಜಮೀನನ್ನು ಆಳು ಬಿಡದೆಲೆ ಎಲ್ಲರಂತೆ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ಜಮೀನು. ಈಗ ಡ್ರಿಪ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಡ್ರಿಪ್ ಮಾಡ್ಕೊಂಡ್ರಿಂದ ಏನೇನು ಅನುಕೂಲ ಆಯ್ತು ನಿಮ್ಗೆ? ಸರ್, ನನಗೊಂದು ಅಂದ್ರೆ ಇಳುವರಿ ಚೆನ್ನಾಗಿ ಬಂತು, ನನ್ನ ತೋಟ ಯಾವಾಗ್ಲೂ ಹಸಿರಾಗಿರುತ್ತೆ, ಆ ತರ ಅನುಕೂಲ ಆಗಿದೆ ಸರ್. ದಿವಸ ಹೋಗಿ ಅಲ್ಲಿ ನಿಂತು ನೀರು ಹಾಯಿಸಬೇಕು ಅನ್ನೋ ತರದೇನಿಲ್ಲ? ಇಲ್ಲ, ನನಗೆ ಟೆನ್ಷನ್ ಇಲ್ಲ. ಇವತ್ತು ನಾನು ಹೋಗಿ ಆನ್ ಮಾಡಿ ಬಂದ್ರೆ ಅದ್ರ ಅರ್ಥಿಗೆ ಅದು ಹಾಯ್ಕೊಂಡು ಹೋಗ್ತಿರುತ್ತೆ, ಹಂಗಾಗಿ ಒತ್ತಡ ಇರಲ್ಲ ನನಗೆ. ಆಮೇಲೆ ಹೋಗಿ ನೋಡ್ಬೇಕು ಅಂತ ಅನ್ನೋದು ಇರಲ್ಲ, ಹೋಗ್ತಿರುತ್ತೆ. ಹಂಗಾಗಿ ತೋಟನು ಚೆನ್ನಾಯ್ತು, ಈಗ ಮೊದಲಿಗಿಂತ ಇವಾಗಿನ್ನು ತೋಟ ಚೆನ್ನಾಗಿತ್ತು. ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಮಾವು ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ಆಯ್ತು ಮತ್ತೆ ಹೇಗೆ ಅದರ ನಿರ್ವಹಣೆಯನ್ನ ಮಾಡ್ತೀರಿ? ನಮ್ಗೆ ಇವಾಗ 10 ವರ್ಷ ಆಯ್ತು ಸರ್ ನಾನು ಮಾವು ಹಾಕಿ, ಅದೇ ಹಿಂಗ್ ಮಾಡೋದಿಕ್ ಆಗಲ್ಲ ಅಂತಾನೆ ಮಾವು ಹಾಕ್ಬಿಟ್ಟೆ. ಹಂಗಾಗಿ ಮಾವಿನ ಗಿಡ ಹಾಕಿರೋದ್ರಿಂದ ಅದ್ರೊಳಗಡೆನೆ ನಾನು ರಾಗಿ ತಡ್ನಿ ಜೋಳ ಬೆಳ್ಕಂತೀನಿ, ಅಂದ್ರೆ 30 ಅಡಿಗೊಂದು ಮಾವಿನ ಗಿಡ ಹಾಕಿದೀವಿ. ಮಾವಿನ ಗಿಡನು ಚೆನ್ನಾಗಿದೆ, ನಾನು ಬೆಳೆ ಬೆಳ್ಕೊಳ್ಳೋದಕ್ಕೂ ಚೆನ್ನಾಗಿದೆ, ನನಗ್ ದನ ಮೇಯಿಸೋದಕ್ಕೂ ಚೆನ್ನಾಗಿದೆ. ಮತ್ತೆ ಮಾವಿನ ಗಿಡದಲ್ಲಿ ನಮ್ಮ ಮನೇಲಿ ಒಂದೇ ತರದ್ ನಾವು ಮಾವಿನ ಗಿಡ ಹಾಕಿರೋದು, ರತ್ನಗಿರಿ ಆಪಲ್ ಅಂತೇಳಿ ಬಾದಾಮಿ, ಅದನ್ನ ಹಾಕಿರೋದ್ರಿಂದ ಬೇಡಿಕೆ ಬಹಳ. ಇನ್ನು ಸೀಸನ್ನೇ ಶುರು ಆಗಿರೋದ್ರಿಂದ ಅಷ್ಟು ಬೇಗನೆ ಬಂದು ಹೂವೇ ಆಗಿರಲ್ಲ ಮಾವಿನ ಗಿಡ, ಅಷ್ಟು ಬೇಗ ಜನ ಬರ್ತಾರೆ ನನಗ್ ಕೊಡು ನನಗ್ ಕೊಡು ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷನೂ ನನಗ್ ಲಾಸ್ ಆಗಲ್ಲ, ಅದೇ ತರ ರೇಟ್ ಸಿಗುತ್ತೆ. ಅವರೇ ಕಟಾವ್ ಮಾಡ್ಕೊಂಡು ಹೋಗ್ತಾರೆ, ಮನೆಗ್ ಬೇಕಾದಷ್ಟು ಹಣ್ಣು ಕೊಟ್ಟು ಕಟಾವ್ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗ್ ಲಾಭನೂ ಬರುತ್ತೆ ಸರ್. ಇವಾಗ ನನ್ನ 60 ಗಿಡ ಇದಾವೆ, ಚಿಕ್ಕ ಗಿಡ, ಒಂದು 50,000 ರೂಪಾಯಿ ಕೊಟ್ಟಿದ್ದೆ ಹೋದ ವರ್ಷ. ಈ ವರ್ಷ ಇನ್ನು ಮಾವಿನ ಗಿಡ ಎಲ್ಲ ಹೂ ಆಗಿದಾವೆ, ಇನ್ನು ಔಷಧಿ ಸಿಂಪಡಿಸಕ್ ಬಂದಿಲ್ಲ, ಆದ್ರೆ ನಾನ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ರೋಡ್ ಸೈಡ್ ಅಲ್ಲಿ. ಆಮೇಲೆ ಚಿಕ್ಕ ಗಿಡ ಆಗಿರೋದ್ರಿಂದ ಕುಯ್ಯೋದಿಕ್ಕಾಗ್ಲಿ ಅವರಿಗೂ ಆಳ್ ಖರ್ಚು ಕಡಿಮೆ ಆಗುತ್ತಲ್ಲ, ಹಂಗಾಗಿ ಬೇಡಿಕೆ ಇಟ್ಟು ಬಂದು ಮಾಡ್ಕೊಂತಾರೆ. ಈಗ 10 ವರ್ಷ ಆಯ್ತು ಗಿಡ ಹಾಕಿ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಫಸಲು ಸಿಗ್ತಾ ಇದೆ ಸರ್? ನಮ್ 3 ವರ್ಷದಿಂದನೇ ನಾವು ಒಂದ್ 5,000ಕ್ಕೆ 10,000ಕ್ಕೆ ಕೊಡ್ತಾ ಬಂದು, ಕಳೆದ ವರ್ಷ ಮಾತ್ರ 50,000 ಕೊಟ್ಟಿದ್ದೀನಿ. ಅದು ಹೆಚ್ಚು ಕೆಲಸ ಕೇಳೋದಿಲ್ಲ ಅಲ್ವಾ ಮಾವಿನ ಗಿಡ? ಅದಕ್ಕೆ ಮಾವಿನ ಗಿಡಕ್ಕೆ ನೀರ್ ಬೇಡವಂತೆ, ನಮ್ ತಂದೆಯವ್ರು ಹೇಳೋರು ಜಾಸ್ತಿ ನೀರ್ ಕೊಟ್ಟಷ್ಟು ಇದಾಗುತ್ತೆ ಅಂತ. ಹಿಂದೆ ಹಂಗಿತ್ತೇನೋ, ಇವಾಗೇನ್ ನಾನು ಅದೇ ಹಿಂಗೆ ತಡ್ನಿ ಮತ್ತೆ ರಾಗಿ ಜೋಳ ಹಾಕಂತೀನಲ್ಲ, ಅವಾಗವಾಗ ನೀರ್ ಬಿಡ್ತಿರ್ತೀನಲ್ಲ, ಹಂಗಾಗಿ ಗಿಡನು ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಹಸುಗಳಿಗೆ ಯಾವಾಗ್ಲೂ ನೆರಳಿರುತ್ತೆ, ಒಂದು ನಾನು ಏನ್ ಮೇವ್ ಹಾಕೊಂಡ್ರು ಅದ್ರ ಕೆಳಗಡೆನೆ ಕಟ್ಟಿ ಮೇವ್ ಹಾಕ್ತೀನಿ, ಯಾವಾಗ್ಲೂ ತಂಪಾಗಿರ್ತವೆ, ಹಂಗಾಗಿ ಅದರಿಂದ ಅನುಕೂಲ. ಈಗ 30 ಅಡಿ 30 ಅಡಿಗೆ ಹಾಕೊಂಡಿರೋದ್ರಿಂದ ನಿಮಗೆ ಬೇರೆ ಬೆಳೆಗಳನ್ನು ಕೂಡ ಬೆಳ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಬೇರೆ ಬೆಳೆನೂ ಬೆಳಿತೀವಿ, ಈಗ ಮಾವಿನ ತೋಟನೂ ಇದೆ, ನಾವು ಬೇರೆ ಬೆಳೆನೂ ಬೆಳ್ಕಂತಿದೀವಿ ಅಂತ ಅನ್ಸುತ್ತೆ ಸರ್. ಮಾವಿಗೆ ಇನ್ನೇನು ವಿಶೇಷವಾಗಿ ಬೇರೆ ಏನು ಕೆಲಸ ಮಾಡಕ್ಕೋಲ್ಲ? ಇಲ್ಲ ಸರ್, ನಾನು 1 ವರ್ಷ ಬಿಟ್ಟು 1 ವರ್ಷ ದನಿನ ಗೊಬ್ಬರ ಹಾಕ್ತೀನಿ. ನಾನು ಯಾವತ್ತು ಮಾತ್ರ ತೋಟಗಳಿಗೆ ಕಳೆನಾಶಕ ಹೊಡಿಯಲ್ಲ, ಗೌರ್ಮೆಂಟ್ ಗೊಬ್ಬರ ತಂದಾಕಲ್ಲ, ನಮ್ಮನೇದೇ ಕೊಟ್ಟಿಗೆ ಗೊಬ್ಬರ. ಈ ವರ್ಷ ಒಂದ್ ತೋಟ, ಮುಂದಿನ ವರ್ಷ ಒಂದ್ ತೋಟ, ಹಂಗೆ 1 ವರ್ಷ ಬಿಟ್ಟು 1 ವರ್ಷ ಕಂಟಿನ್ಯೂಸ್ ನಾನು ಅದಕ್ಕೋಸ್ಕರನೇ ದನ ಇಟ್ಕೊಳ್ಳೋದು. ನನಗೆ ಯಾವಾಗ್ಲೂ ದನ ಬೇಕು, ನಮ್ಮ ಕೊಟ್ಟಿಗೆ ಗೊಬ್ಬರನೇ ನಾನು ಯೂಸ್ ಮಾಡ್ಕೊಂತೀನಿ. ಯಾಕೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಕಳೆನಾಶಕ ಬಳಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಅದನ್ನೇ ಬಳಕೆ ಮಾಡ್ತಿದ್ದಾರೆ, ನೀವ್ ಯಾಕೆ ಮಾಡೋದಿಲ್ಲ ಸರ್? ನನಗೆ ಅದಕ್ಕೆ ಉದಾಹರಣೆ ಅಂತಂದ್ರೆ, ನಾನು ನನ್ನ ಕಣ್ಣಾರೆ ಕಂಡಿದ್ದು, ನಮ್ದು ತೋಟ ಇತ್ತು, ನಮ್ಮ ಮೈದ್ನೊಂದು ತೋಟ ಇತ್ತು, ನಮ್ಮ ತಾತ ಅದನ್ನ ಚೆನ್ನಾಗಿ ಬೆಳೆಸಿದ್ರು. ಅದನ್ನ ಇವಾಗ ಒಂದು 10-15 ವರ್ಷದ ಹಿಂದೆ ನಾವು ಒಂದು ಕಾಲು ಎಕರೆಯಲ್ಲಿ 80-100 ಕ್ವಿಂಟಲ್ ಅಡಿಕೆ ಕುಯ್ತಿದ್ವಿ. ಹಂಗೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ವಿ. ಅವತ್ತು ನಮ್ಮ ತಾತಾರ ಸಾವಯವದಲ್ಲೇ ಮಾಡಿದ್ರು. ಆದ್ರೆ ಏನ್ ಮಾಡಿದ್ರು, ನಮ್ಮ ಮೈದ್ನ ಡಿವೈಡ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಇಳುವರಿ ಪಡಿಬೇಕು ಅಂತಂದ್ರು, ಒಂದು 8 ಚೀಲ ಗೌರ್ಮೆಂಟ್ ಗೊಬ್ಬರ ತಗೊಂಡ್ ಬಂದ್ಬಿಟ್ಟು ಹಾಕಿದ್ರು ಗಿಡಕ್ಕೆ, ಅಡಿಕೆಗೆ. ನಾವೇನ್ ಮಾಡುದು, ಕೊಟ್ಟಿಗೆ ಗೊಬ್ಬರನ್ನೇ ಒಂದ್ 2 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಹೊಡ್ಕೊಂಡು ಇದ್ ಮಾಡುದು. ಆ ವರ್ಷನೇ ತೀರ ಬರಗಾಲ ಬಂದ್ಬಿಡ್ತು ಸರ್. ಒಂದೇ ವರ್ಷಕ್ಕೆ ಎಲ್ಲ ಗಿಡನೂ ಹೋಗೇ ಬಿಡ್ತು, ಸುಳಿ ಸಮೇತ ಬಿದ್ದು ಹೋಗ್ಬಿಡ್ತು. ಅದೇ ನಮ್ದು, ನಮ್ ನೀರಿಲ್ದೆ ಹೋದ್ರೆ ಅದ ಹಂಗೆ ಉಳ್ಕಂತು. ಅದನ್ ಕಂಡ್ಕೊಂಡು ನಾನು ಇವಾಗ ಎಷ್ಟೋ ಜನಕ್ಕೆ, ನನ್ನ ತಮ್ಮನು ಹಂಗೆ ಮಾಡ್ತಿದ್ದ, ನನ್ನ ತಮ್ಮಂಗ 12 ಎಕರೆ ಜಮೀನು ಇರೋದು, ಅವನ್ಗೆ ಈಗ 2 ವರ್ಷದಿಂದ ಕಳೆನಾಶಕ ಬೇಡ, ಗೌರ್ಮೆಂಟ್ ಗೊಬ್ಬರ ಬೇಡ ಅಂತ ಹೇಳಿದೀನಿ. ಅವನು ನೆಮ್ಮದಿಯಾಗಿದ್ದಾನೆ, ಅವಕ್ಕೆ ಬಂಡವಾಳ ಹಾಕೋದ್ಕಿಂತ ಇದರಲ್ಲೇ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ. ಅವನು ನಾಟಿ ಹಸುಗಳು ಸಾಕಂತಾನೆ. ನಮ್ಮ ತಂದೆಯ ಓಡಾಡೋವರೆಗೂ ಪ್ರತಿ ಗಿಡಕ್ಕೂ ಡೈಲಿ ಇಷ್ಟ ಗಿಡ ಅಂತ ಹೇಳ್ಬಿಟ್ಟು ಗಂಜಲ ತಗೊಂಡು ಹೋಗಿಯರು ಸರ್. ವಿಜಯ್ ಅಂಗಡಿ ಸರ್ ಅವ್ರನ್ನ ರೇಡಿಯೋದಲ್ಲಿ ಕೇಳ್ಕೊಂಡು ಅವ್ರ ಪ್ರಕಾರನೇ ಮಾಡ್ಬೇಕು ಅಂತೇಳಿ ಡೈಲಿ ಒಂದ್ ಸೈಕಲ್ ಮಾಡ್ಕೊಂಡು ಗಂಜಲ ತಗೊಂಡೋಗಿ ಹುಯ್ಯವರು. ಅವಾಗ ಚೆನ್ನಾಗಿತ್ತು. ಈಗ ಇವನ್ ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕಾದ್ರೆ, ಕಳೆನಾಶಕ ಹೊಡಿಬೇಕಾದ್ರೆ ತೋಟ ಸ್ವಲ್ಪ ಬರ್ನ್ ಆಗಿತ್ತು. ಈಗ ಮತ್ತೆ, ಈಗ ನಾನ್ ಹೇಳಿದ್ದೀನಿ, ನಾನ್ ಹೇಳಿದ ಪ್ರಕಾರನೇ ಮಾಡ್ತಿದ್ದಾನೆ, ಮತ್ತೆ ಚೆನ್ನಾಗಿತ್ತು ತೋಟ. ಅಲ್ಲ, ಬಳಸ್ಬೇಕು. ಇವಾಗ ನಾವು ಬೇರೆ ಬೆಳೆಗಳನ್ನೆಲ್ಲ ಇಳುವರಿ ಜಾಸ್ತಿ ತಗೊಂಬೇಕಾಗುತ್ತೆ, ಹಂಗಾಗಿ ಬಳಸ್ಬೇಕಾಗುತ್ತೆ ಗೌರ್ಮೆಂಟ್ ಗೊಬ್ಬರ ಮತ್ತೆ ರಾಸಾಯನಿಕಗಳನ್ನೆಲ್ಲವ. ಅಂದ್ರೆ ಲಿಮಿಟೇಷನ್ ಆಗಿ ಬಳಸಿದ್ರೆ ಒಳ್ಳೇದು ಅಂತ. ಹಂಗಾಗಿ ನಾನ್ ಮಾತ್ರ ಸಂಪೂರ್ಣವಾಗಿ ನಾನು ಬಳಸೇ ಇಲ್ಲ, ಬಳಸೋದು ಇಲ್ಲ. ಬಳಕೆ ಮಾಡದೇ ಇರೋದ್ರಿಂದಲೇ ನಿಮ್ಗೆ ಹೆಚ್ಚು ಅನುಕೂಲ ಆಗಿದೆ? ಅನುಕೂಲ ಆಗ್ಬಿಟ್ಟಿದೆ ಸರ್. ಹಂಗಾಗಿ ಒಟ್ಟಿಗೆ ಮೈದನ ಏನು ಗೊಬ್ಬರ ಹಾಕಿದ್ರು, ಅದರಿಂದ ಆದ ಅನಾಹುತದಿಂದ ಒಂದಷ್ಟು ಪಾಠ ಕಲ್ತ್ಕೊಂಡು ಅದ್ರ ಸಹವಾಸ ಬೇಡ ಅಂತ ಅನ್ಕೊಂಡು ಸಾವಯವದಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಇವಾಗ ನನ್ನ ತೋಟ ಇದೆ, ಅವ್ರ ತೋಟ ಹೋಗ್ಬಿಡ್ತು. ಇವಾಗ ಪ್ರತಿ ವರ್ಷನೂ ನಂದು ಒಂದ 40-45 ಕ್ವಿಂಟಲ್ ಅಡಿಕೆ ಆಗುತ್ತೆ. ನನ್ ಕೊಟ್ಟಿಗೆ ಗೊಬ್ಬರನೇ ಸಿಕ್ಕಿದ್ರೆ ಯಾರ್ದಾದ್ರು ಕುರಿ ಗೊಬ್ಬರ ತಗೊಳ್ತೀನಿ, ಇಲ್ಲ ಅಂತಂತಂದ್ರೆ ನನ್ನ ದನಿನ ಗೊಬ್ಬರನೇ ಹಾಕೊಂಡು ಬೆಳ್ಕೊಂತೀನಿ ಸರ್. ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆಗ್ಲಿ ದನ ಮಾತ್ರ ಬಿಡಲ್ಲ. ದನ ಯಾವಾಗ್ಲೂ ಸಾಕೊಂಡಿರ್ತೀನಿ. ಅದಕ್ಕೆ ದನ್ಯಂದ್ರ ಜೊತೆ ಹಸ್ರೆಲೆ ಗೊಬ್ಬರನೆಲ್ಲ ತುಂಬ್ಕೊಳ್ಳೋದು, ಅದು ಗೊಬ್ಬರ ಆಗುತ್ತಲ್ಲ, ವರ್ಷಕ್ಕೊಂದು 2 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ಸರ್ ನನ್ಗೆ. ಅದನ್ನ ಪ್ರತಿ ವರ್ಷನೂ ಹೊಡೆಸ್ಬಿಡ್ತೀನಿ, ಒಂದೊಂದು ತೋಟಕ್ಕೆ ಹೊಡಿಸ್ತೀನಿ. ಇವಾಗ ಎಲ್ಲಾ ತೋಟಕ್ಕೂ ಒಂದೇ ಇದ್ರಲ್ಲಿ ಹೊಡ್ಸಲ್ಲ. ಈ ವರ್ಷ ಅಡಿಕೆ ಹೊಡ್ಸಿದ್ರೆ ಮುಂದಿನ ವರ್ಷ ತೆಂಗಿ ಹೊಡಿಸ್ತೀನಿ, ಅಜ್ಜೆ ಮುಂದಕ್ಕೆ ಬಾಳೆ ಹೊಡಿಸ್ತೀನಿ. ಹಿಂಗೆ ಟರ್ನ್ ಆಗಿ ಬರ್ತಾ ಇರ್ತೀತಿ. ಬಾಳೆ ಎಷ್ಟು ಎಕರೆಗೆ ಹಾಕೊಂಡಿದ್ರಿ? 1 ಎಕರೆಗೆ ಬಾಳೆ ಇದೆ ಸರ್. ಯಾಕೆ ಬಾಳೆ ಹಾಕಿದ್ರಿ? ಬಾಳೆ ಸರ್ ನನ್ಗೆ ಮಮತಾ ಪ್ರಭು ಹೇಳ್ದಂಗೆ ನೀನು ಮಾಡ್ಕೊಬಹುದು, ಯಾವಾಗ್ಲೂ ಅಫಿಷಿಯಲ್ ತರ ಇರ್ಬೋದು ಅಂತ ಅನ್ನೋದೊಂದು ಉದ್ದೇಶಕ್ಕೆ ಮಂದ್ರೆ ಬಾಳೆನ ನಾವು ಅವಾಗಿಂದ ಬೆಳಿತಿದ್ವಿ ಸರ್. ನಾವು ಸಾವಯವ ಬಾಳೆನೆ ಬೆಳಿತಿದ್ದು. ಇವಾಗ ಒಂದ 10 ವರ್ಷದ ಹಿಂದೆನೂ ಒಂದ್ಸರಿ ನಮ್ಮನೆಯವ್ರು ಇದ್ದಾಗ ಸಾವಯವ ಬೆಳೆ ಬೆಳೆದು ಚೆನ್ನಾಗ್ ಬಂದಿದ್ದಕ್ಕೆ ಸರ್ ನನ್ಗೆ GKVKನಲ್ಲಿ ಕರೆದು ಸನ್ಮಾನ ಮಾಡಿದ್ರು. ಹಂಗಾಗಿ ಬಾಳೆ ನನ್ಗೆ ತಿಂಗ್ಳ ತಿಂಗ್ಳ ವಾರ ವಾರನು ದುಡ್ಡು ಕೊಡುತ್ತೆ ಸರ್. ಹಂಗಾಗಿ ಯಾವಾಗ್ಲೂ ಏನೋ ಒಂಥರ ದುಡ್ಡಿನ ಗಿಡ ಇದ್ದಂಗೆ. ಹಂಗಾಗಿ ಇವಾಗ 2 ಗೊನೆ ಬಾಳೆಗೊನೆ ಕಟ್ಕೊಂಡು ಹೋದ್ರೆ ಏನಿಲ್ಲ, ಕನಿಷ್ಠ ಬೆಳೆಲ್ಲ 500 ರೂಪಾಯಿ ದುಡ್ಡು ತಗೊಂಬರ್ತೀನಿ. ಬಾಳೆ ಎಲೆ ಸಿಗುತ್ತೆ, ಅದಕ್ಕೋಸ್ಕರ. ಯಾಕೆಂದ್ರೆ ನನಗೂ ಯಾವಾಗ್ಲೂ ದುಡ್ಡು ಬರ್ಬೇಕು, ನನಗೂ ಅಫಿಷಿಯಲ್ ತರ ಇದ್ ಮಾಡ್ಬೇಕು ಅನ್ನೋದಕ್ ಸಲುವಾಗಿ ಬಾಳೆ ಹಾಕೊಂಡ್ರೆ ಅದೊಂದು, ಮತ್ತೆ ಹೊಲ ಹಾಳು ಬೀಳ್ಬಾರ್ದು. ಅದಕ್ಕೋಸ್ಕರ ನಾನು ಹಾಕೊಂಡೆ ಸರ್. ಇವಾಗ್ಲೂ ಅಷ್ಟೇ, ತಿಂಗಳಲ್ಲಿ 2 ಸತಿ ಬಾಳೆ ಕಡಿತಾರೆ, ಗೊನೆ ಕಟ್ಕೊಂಡು ಹೋಗ್ತಾರೆ, ಒಬ್ರಿಗೆ ಕೊಟ್ಟಿದೀನಿ, ಆಮೇಲೆ ಇನ್ನೊಬ್ರು ಬಾಳೆ ಎಲೆ ಕುಯ್ತಾರೆ, 1 ರೂಪಾಯಿಗೆ ಒಂದ್ ಎಲೆ ಕೊಟ್ಟು ಕುಯ್ಕೊಂಡು ಹೋಗ್ತಾರೆ. ಇಷ್ಟ ದಿವಸ ತನಕ ಬಾಳೆಗೆ ಒಂದ್ 50-60 ರೂಪಾಯಿ ಸಿಕ್ತಿತ್ತು. ಈಗ ಸ್ವಲ್ಪ ಸೀಸನ್ ಕಡಿಮೆ ಆಗಿರೋದ್ರಿಂದ ಬೇರೆ ಹಣ್ಣುಗಳು ಬರ್ತಿರೋದ್ರಿಂದ ಒಂದ್ 25 ರೂಪಾಯಿ ಸಿಗುತ್ತೆ. ನಾನು ಸಾವಯವದಲ್ಲಿ ಅದಕ್ಕೂ ಒಂದ್ ಇಡೀ ಗೊಬ್ಬರ ಹಾಕಿಲ್ಲ. ನಾನಲ್ಲಿ 3 ವರ್ಷದಿಂದ ಬಾಳೆ ಮಾಡ್ತಿದ್ದೀನಿ. 8-10 ಕೆಜಿ ಬರುತ್ತೆ ಸರ್. ನಾನು ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು, ತೀರ ಬೇಡ ನನ್ಗೆ, 8-10 ಕೆಜಿನೇ ಸಾಕು ಸಾಕು ಅಂತೇಳಿ ಮಾಡ್ಕೊಂಡು ಚೆನ್ನಾಗಿ ಇಷ್ಟಪಟ್ಟು ತಗೊಂಡೋಗ್ತಾರೆ. ಏನು ಈ ಏಲಕ್ಕಿ ಬಾಳೆನ ಹಾಕೊಂಡಿದ್ರಿ ಸರ್? ಅದೇ ಪುಟ್ಟ ಬಾಳೆ ಅಂತ ಇವಾಗ ಬೇಡಿಕೆ ಇರೋದು. ಇವಾಗ ಫಂಕ್ಷನ್ ತಗೊಳಗೋದು, ಹಂಗಾಗಿ ಅದೇ ಹಂಗಾಗಿ ಅದನ್ನೇ ಮಾಡಿದೀನಿ ಸರ್. ಅದಕ್ಕೆಲ್ಲ ನೀರು ಗೊಬ್ಬರ ಎಲ್ಲ ಹೆಂಗೆ ನಿರ್ವಹಣೆ ಮಾಡ್ತೀರಿ? ಮೊದ್ಲೆಲ್ಲ ಟ್ರಂಚ್ ಓಡಿಸಿದ್ದೆ, ಆ ಟ್ರಂಚ್ ಒಳಗಡೆ ಬಿಡ್ತಿದ್ದೆ ನಾನೇ. ಈಗ ಹೋದ ವರ್ಷದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಡ್ರಿಪ್ ಕೊಡ್ತೀವಿ ಅಂತಂದಿದ್ದಕ್ಕೆ ಡ್ರಿಪ್ ಮಾಡಿದೀನಿ ಸರ್. ಡ್ರಿಪ್ ಅನುಕೂಲ ಆಗುತ್ತೆ ಬೆಳೆಗೂ? ಆದ್ರೆ ನೀರ್ ಸಾಲ್ಟೇಜ್ ಆಗುತ್ತೆ ಸರ್ ಡ್ರಿಪ್ ಅಲ್ಲಿ. ನಾವು ತುಂಬಿ ಆಯ್ಸೋದ್ಕಿಂತ ಡ್ರಿಪ್ ಅಲ್ಲಿ ಹನಿ ಹನಿ ಹನಿಯೋದು ಅಂದ್ರೆ ನಾವು ಬೇರೆ ಕಡೆ ಆಯ್ಸಕ್ ಹೋಗ್ತಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ನೀರ್ ಕಡಿಮೆ ಆಗುತ್ತೆ. ಒಂದೊಂದ್ಸರಿ ಟ್ರಂಚ್ ಒಳಗಡೆ ಬಿಡ್ತೀನಿ, ಇನ್ನೊಂದ್ಸರಿ ಡ್ರಿಪ್ ಅಲ್ಲೇ ಬಿಡ್ತೀನಿ. ನನ್ಗೆ ಯಾವಾಗ ಅನುಕೂಲ ಆಗುತ್ತೆ ಹೆಂಗೆ ಆತರ ಮಾಡ್ತಿರ್ತೀನಿ ಸರ್. ನೀರಿಂದ ಏನ್ ಸಮಸ್ಯೆ ಇಲ್ಲ ಅಲ್ವಾ? ನೀರಿನ ಸಮಸ್ಯೆ ಸರ್ ಎಲ್ಲ ನಮ್ಗೆ ಯಾವತ್ತು, ಈಗ ಎಷ್ಟೇ ಬರಗಾಲ ಬಂದ್ರು ದೇವ್ರ ಅದೊಂದು ಚೆನ್ನಾಗಿ ಮಾಡಿದಾರೆ, ಎಲ್ಲೂ ಯಾವ ಬಾವಿನೂ ನಿಂತಿಲ್ಲ. ನಾನು ಅವಾಗಿನಿಂದ ನೀರಿಗ್ ತೊಂದರೆ ಇಲ್ಲ ಸರ್. ಬಾಳೆಲಿ ಒಂದ್ ವರ್ಷದಲ್ಲಿ ಎಷ್ಟು ದುಡಿಮೆ ಮಾಡ್ತೀರಿ ಸರ್? ನನ್ಗೆ ಹೆಂಗೆ ವರ್ಷದ ಅಂದಾಜು ಅಂತ ಗೊತ್ತಿಲ್ಲ. ನಾನು ತಿಂಗಳಲ್ಲಿ ಒಂದು 5,000 6,000 ಒಂದೊಂದ್ಸರಿ ಅಷ್ಟಾಗುತ್ತೆ. ಅದಕ್ಕಿಂತ ಒಂದ್ಸರಿ 15 ದಿನ ಮುಂಚೆಗೆ ಕಟ್ಕೊಂಡು ಹೋಗ್ಬಿಟ್ರೆ ಒಂದು 7-8,000 ರೂಪಾಯಿ ತಿಂಗಳಲ್ಲಿ ಆಗುತ್ತೆ. ಹಂಗಾಗಿ ಒಂದು ಅದೇ 1,00,000 ಗ್ಯಾರಂಟಿ ಸರ್. ಒಂದು ವರ್ಷದಲ್ಲಿ 1,00,000 ಬಾಳೆಯಿಂದನೇ ಸಿಗುತ್ತೆ ನಿಮಗೆ? ಏನ್ ಇಲ್ದಲೆ 1,00,000 ಸಿಗುತ್ತೆ. ಅದು ನನ್ನ ದಿನನಿತ್ಯದ ಖರ್ಚಿಗೆ ಇದಕ್ಕೆ ಆಗುತ್ತೆ. ಅಡಿಕೆ ತೆಂಗಲ್ಲಿ ಬಂದಿದ್ದು ನನ್ನ ಮಗಳು ಓದ್ಸೋದಿಕ್ಕೆ ಏನಾದ್ರೂ ಒಂದ್ ಇದಕ್ಕೆ ಆಗುತ್ತೆ ಸರ್. ಅಡಿಕೆ ಎಷ್ಟು ಎಕರೆನಲ್ಲಿದೆ ಮತ್ತೆ ಎಷ್ಟು ಗಿಡ ಇದೆ ಸರ್? ಇವಾಗ ತಾತಾರ ಹಾಕಿರೋದು 1 ಎಕರೆಲಿತ್ತು, ನಾನ್ ಇವಾಗ 1 ಎಕರೆಗೆ ಹಾಕಿದೀನಿ. 2 ವರ್ಷ ಆಗಿದೆ ಸರ್. ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ, ಚೆನ್ನಾಗ್ ಬಂದಿದೆ. ಫಸಲು ಕೊಡ್ತಾ ಇರೋದು 1 ಎಕರೆನಲ್ಲಿದೆ? 1 ಎಕರೆಲಿದೆ ಸರ್. 1.5 ಎಕರೆಲಿದೆ. ಅದ್ರಲ್ಲೇ ನನಗೆ ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ. ಹೋದ ಸರಿ ಹರಳೆಲ್ಲ ಉದುರು ಬಿಡ್ತು ಬಿಸಿಲು ಜಾಸ್ತಿ ಆಗಿ. ಹಂಗಾಗಿ ಒಂದ್ ವರ್ಷದಲ್ಲಿ 35-40 ಕ್ವಿಂಟಾಲು 45 ಕ್ವಿಂಟಾಲ್ವರೆಗೂ ಆಗಿದೆ ಸರ್. ಅಡಿಕೆಗೆ ಏನೇನ್ ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ಸರ್, ನಾವು ವರ್ಷದಲ್ಲಿ 3 ಸತಿ ಹಳ ಹೊಡಿಸ್ತೀನಿ, ಬ್ರಷ್ ಕಟರ್ ಅಲ್ಲಿ ಹಳ ಹೊಡಿಸ್ತೀನಿ. ಆಮೇಲೆ ಏನೋ ಹಿಂಗೆ ಮಾಗಿ ಉಳುಮೆ ತೋಟಕ್ ಚಂದ ಅಂತ ಹೇಳ್ತಾರೆ ಅಂತೇಳಿ ಮಾಗಿ ಕಾಲದಲ್ಲಿ ಒಂದೇ ಒಂದ್ಸತಿ ಉಳುಮೆ ಮಾಡಿಸ್ತೀನಿ. ಅದಾದ್ಮೇಲೆ ಇನ್ನ ನೀರ್ ಬಿಡೋದಷ್ಟೇ ಸರ್. ನೀರ್ ಬಿಡೋದು ಈಗ 3 ತಿಂಗಳಷ್ಟೇ. ಈಗ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಏನಾದ್ರೂ ಮಳೆ ಬಂತು ತೋಟಕ್ ಅಷ್ಟೊಂದು ಬೇರೆಯವ್ರ ತರ ಎಲ್ಲ ನೀರ್ ಕುಡೋದು, ಯಾವಾಗ್ಲೂ ಅದ್ರಲ್ಲೇ ಕೆಲಸ ಮಾಡೋದು, ಏನ್ ಮಾಡಲ್ಲ ಸರ್. ಈಗ ಅಡಕೆನಲ್ಲಿ ತುಂಬಾ ಜನಕ್ಕೆ ಸಮಸ್ಯೆ ಏನು ಅಂತ ಅಂದ್ರೆ ಈ ಕಳೆ ಬರ ಅಂತದ್ದು. ನೀವು ಕಳೆ ನಾಶಕ ಬಳಸೋದಿಲ್ಲ ಅಂತ ಹೇಳಿದ್ರಿ, ಹೇಗೆ ಕಳೆ ಅವಾಯ್ಡ್ ಮಾಡ್ತಿದ್ರಿ? ಸರ್, ನಾನು ಅದೇ ಹೇಳ್ತಿದ್ದೀನಲ್ಲ, ನಾನು ಎಷ್ಟೇ ದೊಡ್ಡದಾಗ ಬೆಳಿಲಿ ಕಳೆ ನಾಶಕ ಮಾತ್ರ ಹೊಡ್ಸಲ್ಲ, ಸುತ್ತ ಬದಿಗೂ ಸತ ಹೊಡ್ಸಲ್ಲ. ನಮ್ ಸುತ್ತ ತೋಟದವರೆಲ್ಲ ಹೊಡ್ಕೊಂಡಿರ್ತಾರೆ, ನಾನು ಹೊಡ್ಸಲ್ಲ. ಅದೇ ಬ್ರಷ್ ಕಟರ್ ಅಲ್ಲಿ ಮೊದ್ಲು ನಾವೇ ಹೊಡಿತಿದ್ದು, ಇವಾಗ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದ ಕರೆಸ್ತೀನಿ ಸರ್. ಬೇರೆ ಕಡೆಯಿಂದ ಇಲ್ಲಿ ಅಗ್ರೆ ಹತ್ರ ಕ್ಯಾತ್ನಳ್ಳಿ ಅಂತ ಇದೆ, ಅಲ್ಲಿಂದ ಹುಡುಗರು ಬರ್ತಾರೆ, ಫೋನ್ ಮಾಡಿದ ತಕ್ಷಣ ಬರ್ತಾರೆ ಸರ್. ಒಂದು 3 ತಿಂಗಳಿಗೊಂದ್ಸತಿ ಅವರೇ ಹೇಳಿದಾರೆ, 3 ತಿಂಗಳಿಗೊಂದ್ಸತಿ ಹೊಡಿಸ್ಕೊಳ್ಳಿ ತೋಟ ಚೆನ್ನಾಗಿರುತ್ತೆ ಅಂತ ಹೊಡ್ಸ್ಕೊಂತೀವಿ ಸರ್. ಬ್ರಷ್ ಕಟರ್ ಎಲ್ಲ ಹೊಡಿಸ್ತೀವಿ ಸರ್, ಪಾರ್ಕ್ ತರ ಮಾಡೋಗ್ಬಿಡ್ತಾರೆ, ಚೆನ್ನಾಗಿರುತ್ತೆ. ಮತ್ತೆ ಗೊಬ್ಬರ ಆಗುತ್ತೆ, ಅದೇ ಗೊಬ್ಬರ ಆಗ್ಬಿಡುತ್ತೆ ಸರ್. ಒಂದು ನೆಲನೇ ಅಷ್ಟು ಸ್ಮೂತ್ ಆಯ್ತೆ ಸರ್ ಅಲ್ಲಿ. ನಾವು ಮಣ್ಣು ಮುಟ್ಟಿದ್ರೆ ಒಳ್ಳೆ ಗೊಬ್ಬರ ಮುಟ್ಟಿದಂಗೆ ಆಗುತ್ತೆ ಸರ್. ತೆಂಗೆಷ್ಟಿದೆ? ತೆಂಗು ಒಂದು 150 ಗಿಡ ಇದೆ. 150 ಗಿಡ ಇದೆ. ಏನು ಕೊಬ್ಬರಿ ಮಾಡ್ತೀರಾ ಅಥವಾ ಕಾಯಿ ಮಾರಾಟ ಮಾಡ್ತೀರಾ? ಕೊಬ್ಬರಿ ಸರ್. ಕೊಬ್ಬರಿ ಇಷ್ಟು ದಿನ ತನಕ ಕೊಬ್ಬರಿನೇ ಮಾಡ್ತಿದ್ದೆ. ಇವಾಗ ಕಾಯಿ ಕೆಡಿಸೋದು ಏರ್ಸೋದು ಬಹಳ ಹಿಂಸೆ ಆಗಿದೆ ಅಂತ ಹೇಳ್ಬಿಟ್ಟು ಎಳ್ನೀರ್ನೇ ಕಿತ್ಕೊಡೋಣ ಅಂತ ನಿರ್ಧಾರ ಮಾಡಿದೀನಿ. ಕಿತ್ಕೊಟ್ಟಿಲ್ಲ, ನಿರ್ಧಾರ ಮಾಡ್ಬಿಟ್ಟಿದೀನಿ. ಎಲ್ಲ ಅವರೇ ಮಾಡೋಗ್ಬಿಡ್ತಾರೆ, ಆ ತಕ್ಷಣನೇ ಕ್ಯಾಶ್ ದುಡ್ಡು ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಸರ್. ಆದ್ರೆ ಈಗ ಕೊಬ್ಬರಿ ಮುಂದೆ ಇನ್ನೂ ರೇಟ್ ಆಗುತ್ತೆ ಅನ್ನೋದು ಅದು ಒಂದು ಆಸೆ. ಹಿಂಗೆ ಅಂತ ನೋಡೋಣ ಅನ್ಕೊಂಡಿದೀವಿ ಸರ್. ಒಟ್ಟಿಗೆ ಎಲ್ಲ ಬೆಳೆಗಳಿಂದಲೂ ಕೂಡ ನಿಮಗೆ ಆದಾಯ ಸಿಗುತ್ತೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ ಇವಾಗ ಕೃಷಿಲಿ ನೆಮ್ಮದಿ ಇಲ್ಲ ಅಂತ ಅನ್ನ ಜನ ಇರ್ತಾರಲ್ಲ, ನನಗೇನನ್ಸುತ್ತೆ ನಾವು ಮಾಡ್ಕೊಂಡಂಗೆ ಜಾಸ್ತಿ ಆಸೆ ಮಾಡಕ್ ಹೋದ್ರೆ ನೆಮ್ಮದಿ ಕೆಟ್ಟೋಗುತ್ತೆ. ಹಂಗಾಗಿ ನಾನು ಬರೋದ್ ಎಷ್ಟಿದೆ ಅಷ್ಟರಲ್ಲೇ. ಅದೇ ಇವಾಗ ಕಳೆನಾಶಕ ಕೊಡಿಸೋದಿಕ್ ಹಾಳು, ಅದಕ್ಕೆ ದುಡ್ಡು. ಇವಾಗ ಮೊದ್ಲೆಲ್ಲ ಕಳೆನಾಶಕ ಅಂದ್ರೆ ಒಂದ 300-500 ರೂಪಾಯಿನ ಒಳಗಡೆ ಇತ್ತು, ಇವಾಗ ಏನಿದ್ರು 1,000 ರೂಪಾಯಿನ ಮೇಲೆ. ಬೇರೆ ಬೇರೆ ತರದ ಬಂದಿದಾವೆ, ಹಂಗಾಗಿ ಅವನ್ ತರದಕ್ಕೆ ಎಲ್ಲ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಬೇಡ ನನ್ಗೆ, ಅದು ಇನ್ನು ಹಾನಿ ಆಗುತ್ತೆ, ಗೊಬ್ಬರ ಆಗಲ್ಲ, ಇದು ಹಸರಲ್ಲೇದು ಗೊಬ್ಬರ ಆಗುತ್ತೆ, ಬೇಡ ನನಗೆ. 3 ತಿಂಗಳಿಗೊಂದ್ಸತಿ ಹೊಡ್ಸೋದ್ ಬೇಡವೇ ಬೇಡ. ಅಡಿಕೆ ಕೊಯ್ಲಿಗೆ ಬರುತ್ತಲ್ಲ ಸರ್, ಅವಾಗ ಹೊಡಿಸ್ಬಿಟ್ರೆ ಸಾಕು, ಇನ್ನ ಹಂಗೆ ಬೆಳ್ಕೊಂಡಿರ್ಲಿ ತೋಟದೊಳಗಡೆ ಅಂತೇಳಿ ಹಿಂಗ್ ಮಾಡಿರ್ತೀನಿ ಸರ್. ಹಸುಗಳು ಎಷ್ಟು ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್? ಮೊದ್ಲು ಒಂದು 6 ಹಸು ಇಟ್ಕೊಂಡಿದ್ದೆ, ಹಾಲು ಕರಿಯೋದು ಸ್ವಲ್ಪ ಹಿಂಸೆ ಆಗ್ಬಿಡ್ತು, ಜಾಸ್ತಿ ಜಾಸ್ತಿ ಹಾಲು ಕೊಡ್ತಿದ್ದು. ಹಂಗಾಗಿ ನಾನು ಸಿಂಧಿ ಹಸ್ಕುಳ್ ಇಟ್ಕೊಂಡಿದ್ದೆ, ನಾಟಿ ಹಸ ಇಟ್ಕೊಂಡಿರ್ಲಿಲ್ಲ. ಹಂಗಾಗಿ ಇವಾಗ ಇವಾಗ ಒಂದು 6 ತಿಂಗಳಿಂದೆ 3 ಹಸುನ ಮಾರ್ಬಿಟ್ಟು ಇವಾಗ 2 ಇದೆ ಸರ್, 2 ಇದೆ, 2 ಗಬ್ಬ ಆಗಿದಾವೆ. ಹಂಗಾಗಿ ಇಟ್ಕೊಂಡಿದೀನಿ. ಇನ್ ಮುಂದೆ ಸರ್ ನಾನು ಇವು ನನ್ನ ಸಿಂಧಿ ಹಸುಗಳು ಬೇಡ, ಹಾಲು ಕರಿಯೋದಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ಗೀರ್ ತಳಿನ ಇದ್ ಮಾಡ್ಕೊಳ್ಳೋಣ ಅಂತ ಹೇಳಿದೀನಿ ಸರ್, ಒಂದು 2-3 ಕಡೆ ಹೇಳಿದೀನಿ ನನಗೆ ಕರು ಬೇಕು ಅಂತೇಳಿ. ಸಿಕ್ಕದಾಗ ತಗೊಂಡ್ಬಿಟ್ಟು ಅತ್ಲಾಗಿ ಈ ಸಿಂಧಿ ಹಸುಗಳನ್ನ ಹಾಲು ಕರಿಯೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸರ್. ಗೊಬ್ಬರಕ್ಕೆ ಬೇಕು, ನಾನೊಂದು ಫೀಡ್ ಎಲ್ಲ ಹಾಕಲ್ಲ, ಏನು ನಾನು ಮೇಯಿಸ್ತೀನಿ ಅದೇ ನಮ್ಮನೆಯಲ್ಲಿ ಜೋಳರಾಗಿ ಒಡಿಸ್ತೀನಿ, ಅದರಲ್ಲೇ ನನ್ಗೆ 5 ಲೀಟರ್ ಮೇಲೆ ಹಾಲು ಕೊಡ್ತಾ ಇರ್ತದೆ ಸರ್. ಈಗ ಒಬ್ಬರೇ ಇತ್ಕೊಂಡು ದನಕರುಗಳನ್ನ ನೋಡ್ಕೊಳ್ಳೋದು ಕಷ್ಟ ಆಗೋದಿಲ್ವಾ ಸರ್? ನನ್ಗೆ 10 ಇದೆ ಜಮೀನು, ಆಮೇಲೆ ಈಗ ಬೇರೆಯವ್ರ ತರ ಎಲ್ಲ ನಾನು ಮೇಯಿಸೋದಿಕ್ ಹೋಗಲ್ಲ. ಈಗ ಅದೇ ನನ್ನ ಮಾವಿನ ಗಿಡ 1.5 ಎಕರೆ ಅಂತಂದಲ್ಲ, ಅದು ದನಿಗೋಸ್ಕರನೇ ಮೀಸಲಿಟ್ಟಿದೀನಿ. 3 ಬ್ಯಾಚಲ್ಲಿ ಅದೇ ರಾಗಿ ಜೋಳ ಮತ್ತೆ ತಡ್ನಿ ಹಾಕೊಂಡಿರ್ತೀನಿ ಸರ್, ಹಾಕೊಂಡು ಅದು ಅಲ್ಲೇ ಕಟ್ಟೋದು ಮಾವಿನ ಗಿಡದ ಕೆಳಗಡೆ ಅಲ್ಲೇ ಕೊಯ್ದು ಹಾಕೋದು ಮೇಯಿಸ್ಕೊಂಡು ಇರೋದ್ರಿಂದ ನಾನು ಬೆಳಗ್ಗೆ ಎದ್ದು ಹೋಗಿ ಕಟ್ ಬಂದು ಎಲ್ಲಾರು ಹೋಗಿ ಬರ್ಬಹುದು, ಸಂಜೆ ಬಂದ್ಬಿಟ್ಟು ಇದ್ ಮಾಡ್ಕೊಂತೀನಿ ಸರ್. ಹಂಗಾಗಿ ದನ ಕರುಗಳದೇನ್ ರಿಸ್ಕ್ ಆಗಲ್ಲ. ಅಕಸ್ಮಾತ್ ಅನಿವಾರ್ಯ ಅಂತಂದಾಗ ನಮ್ ತಂದೆ ತಾಯಿ ನಮ್ಮ ತಮ್ಮ ಇದಾರೆ ನೋಡ್ಕೊಂತಾರೆ. ಈಗ ತಡ್ನಿ ಇದನ್ನೆಲ್ಲ ಹಸುಗೆ ಮೇವಾಗು ಕೂಡ ಬಳಕೆ ಮಾಡ್ಕೊತೀನಿ ಅಂತ ಹೇಳಿದ್ರಿ, ಹೆಂಗ್ ಮಾಡ್ತೀರಿ? ಆ ಮೇವಿಗೋಸ್ಕರನ ನಾನ್ ಬೆಳ್ಕೊಳ್ಳೋದು, ರಾಗಿನ ಕುಯ್ಸಿ ಇನ್ನೇನು ಮೆದೆಗ್ ಹಾಕಿ ಒಟ್ಕಂತೀವಿ ಸರ್. ತಡ್ನಿ ಗಿಡನ ರೋಡಲ್ಲಿ ಹಾಕಿ ಹರಿದ್ಬಿಟ್ಟು, ಇಲ್ಲಾಂದ್ರೆ ಒಂದೊಂದ್ಸರಿ ಹಸು ಏನಾದ್ರೂ ಹಾಲು ಕರಿಯೋ ಟೈಮ್ ಇತ್ತು ಅಂದ್ರೆ ಆ ಉಂಡೆ ಸೊಪ್ಪನ್ನೇ ತಿನ್ನಿಸ್ಬಿಡ್ತೀನಿ, ಕಾಳವರೆಗೂ ಬಿಡಲ್ಲ. ಇಲ್ಲ ಅಂತಂತಂದ್ರೆ ಕಾಳಾದ್ರೆ ಅದನ್ನ ರೋಡಲ್ಲಿ ಹಾಕಿ ಹರಿದ್ಬಿಟ್ಟು ಕಾಳು ತೆಕ್ಕೊಂಡ್ಬಿಟ್ಟು ಅದ್ರ ಪುಡಿ ಒಟ್ಕೊಂಡ್ತೀನಿ. ತಡ್ನಿ ಒಳ್ಳೆ ಆಹಾರ ಆಗುತ್ತಾ ಮೇವಾಗುತ್ತಾ? ಸರಿ, ಹಿಂದಿನಿಂದಲೂ ತಡ್ನಿ ಹೆಸರು ಉದ್ದು ನಮ್ ತಂದೆರು ನಮ್ಮಿಗರ್ಧ ದನಗುಳಿಗರ್ಧ ಅಂತೇಳಿ ತಡ್ನಿ ಹೆಸರು ಉದ್ದು ಇವನ್ನ ಮಾಮೂಲಿ ಬೆಳೆ, ಅವ್ರಿಗೆ 12 ಎಕರೆ ಜಮೀನ್ ಇತ್ತಲ್ಲ ಸರ್, ಅದನ್ನ ನಮ್ಗೆ ಹೆಸರು ಬೇಳೆ ತೊಗರಿ ಬೇಳೆ ತಡ್ನಿ ಬೆಳೆ ಕೊಂಡ್ಕೊ ಬರೋದು ಅನ್ನೋದೇ ಗೊತ್ತಿರ್ಲಿಲ್ಲ ಸರ್. ನಮ್ ತಂದೆ ಯಾವಾಗ್ಲೂ ಮಿಲ್ಲಿಗೆ 1 ಚೀಲ ರಾಗಿ, 1 ಚೀಲ ತಡ್ನಿ ಕಾಳು, 1 ಚೀಲ ಹೆಸರು ಕಾಳು, ಉದ್ನಿ ಕಾಳು ನಾವು ದನಿಗ್ ಮಾತ್ರ ಅಂತ ಮಾಡ್ಕೊಂಡಿದ್ದು. ಇವಾಗೆಲ್ಲ ಕೊಂಡ್ಕೊಂಬರೋದ್ ನೋಡ್ಬಿಟ್ಟು ನಮಗೆ ಈ ದುಡ್ಡು ಕೊಟ್ಟು ಕೊಂಡ್ಕೊಂಬರೋದೇನೋ ಅಂತ ಅನ್ಸೋದು. ಈಗ ಕೊಂಡ್ಕೊಂಬರ್ತೀವಿ ಸರ್, ಇವಾಗ ಒಂದ 3-4 ವರ್ಷದಿಂದ ಅವರು ಬೆಳೆಯೋದ್ ಬಿಟ್ಬಿಟ್ಟಿದ್ದಾರೆ ಸರ್, ತೋಟ ಎಲ್ಲ ಬಂದ್ಬಿಟ್ಟು ಅಂತೇಳಿ. ಮದ್ದೆಲ್ಲ ಹಂಗೆ ತುಂಬಾ ಬೆಳಿತಿದ್ದು, ದನಿಗೋಸ್ಕರನೇ ಬೆಳಿತಿದ್ದು ನಾವು. ಹಂಗಾಗಿ ಅದು ಅದೇ ದನಗಳಿಗೆ ಈಗ ನಮಗೆ ಹೆಂಗೆ ಪೌಷ್ಟಿಕಾಂಶ ಬೇಕು ಅವಕ್ಕೂ ಹಂಗೆ ಬೇಕಾಗುತ್ತೆ ಅಂತೇಳಿ ತಡ್ನಿ ಹೆಸರು ಉದ್ದು ಇವೆಲ್ಲ ಬೆಳಿತಿದ್ದು. ಈಗ ಅವಕ್ಕೆ ಇಲಿ ಕಾಟ ಜಾಸ್ತಿ, ಅಕ್ಕಿ ಪಕ್ಷಿಗಳ ಕಾಟ ಜಾಸ್ತಿ, ಎಲ್ಲರೂ ಬೆಳೆಯಲ್ವಲ್ಲ, ಹಂಗಾಗಿ ಇವಾಗ ಒಂದ್ ಬಿಟ್ಬಿಟ್ಟು ತಡ್ನಿ ಜಾಸ್ತಿ ಬೆಳಿತಾರೆ, ತಡ್ನಿ ಹೆಸರು ಬೆಳಿತಾರೆ. ಕೃಷಿ ಒಟ್ಟಾರೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ನನಗೆ ಅದೇ ನನ್ನ ಅನ್ಸಿಕೆ, ನಾನ್ ಖುಷಿ ಪಟ್ಟಿರೋದ್ರಿಂದ ನನಗ್ ಖುಷಿ ಆಗ್ತೈತೆ, ನನ್ ಯಾರಿಗಿಂತನೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಇವಾಗ ಎಲ್ಲರಂತೆ ಎಲ್ಲಾ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡ್ತೀವಿ, ಅದೇ ತರ ದುಡ್ಡು ಕಾಸನು ಇಟ್ಕೊಂಡಿರ್ತೀವಿ, ಹಂಗಾಗಿ ನನಗೆ ನೆಮ್ಮದಿ ಅಂತ ಅನ್ಸುತ್ತೆ ಸರ್. ಈ ತುಂಬಾ ಜನ ಬರೀ ಕೃಷಿ ಮಾಡ್ಕೊಂಡು ನಾವು ಬದುಕು ಕಟ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ, ನೀವೇನಂತೀರಿ? ಅಂದ್ರೆ ಕೆಲವೊಂದ್ ಜನಕ್ಕೆ ಆಗ್ಬಿಡುತ್ತೆ ಸರ್, ಇವಾಗ ನಮ್ ತರ ತೋಟ ಇರಲ್ಲ, ತರಕಾರಿ ಬೆಳೆನೆ ಬೆಳಿತಿರ್ತಾರ ಸರ್, ಅದರಿಂದ ಕೆಲವೊಂದ್ ಜನಕ್ಕೆ ಆಗುತ್ತೆ. ನಾವ್ ಬೆಳೆ ಬೆಳೆದಾಗ ಕರೆಕ್ಟ್ ಆಗಿ ನಮ್ಗೆ ಬೆಲೆ ಸಿಗಲ್ಲ, ಬೆಲೆ ಇದ್ದಾಗ ಬೆಳೆ ಬರಲ್ಲ, ಏನಾದ್ರೂ ರೋಗ ಬರೋದು ಆತರ ಆಗುತ್ತೆ. ಹಂಗಾಗಿ ಕೆಲವೊಂದ್ ಜನಕ್ಕೆ ಇಲ್ಲ ಅಂದ್ರೆ ಒಂದು 75% ಜನಗಳಿಗೆ ಕೃಷಿ ಬೇಡ ಅಂತಾನೆ ಸರ್ ಅನ್ಸೋದು. ಒಂದ್ 25% ಹಿಂಗೆ ತೋಟ ಗೀಟ ಮಾಡ್ಕೊಂಡು ಇರೋದ್ರಲ್ಲಿ ನಾವ್ ನೆಮ್ಮದಿ ಪಡೋಣ ಅಂತಿರ್ತಾರಲ್ಲ ಸರ್, ಅವ್ರಿಗೆ ನೆಮ್ಮದಿನೇ ಕೃಷಿ ಅಂದ್ರೇನೆ. ಸ್ವಲ್ಪ ಆಗ್ಯದೆ ಈಗ ನಮ್ಮ ತಾತಾರೆಲ್ಲ ಹೇಳ್ತಿದ್ದಂಗೆ, ಆರಂಭನೇ ಹೊರತು ಅಂತ್ಯ ಇಲ್ಲ. ಆರಂಭ ನಾವ್ ಆರಂಭ ಮಾಡೋದು ಅಂದ್ರೆ ಆರಂಭನೇ, ಅದಕ್ಕೆ ಅಂತ್ಯನೇ ಇಲ್ಲ ಅಂತಾನೆ ಹೇಳ್ತಿದ್ದು. ಆದ್ರೆ ಹಿಂದಿನರು ಅದ್ರಲ್ಲೇ ನೆಮ್ಮದಿ ಇತ್ತು, ಇವಾಗ ಬೇಸಿಗೆಲೆಲ್ಲ ಅವರೆಲ್ಲ ನೆಮ್ಮದಿಯಾಗಿ ಕಾಲ ಕಳೆಯರು. ಈ ತರ ಒತ್ತಡದ ಜೀವನ, ಇವಾಗ್ಲೂ ಟೊಮಾಟೊ ಬೆಳಿಬೇಕು, ಕೋಸ್ ಬೆಳಿಬೇಕು ಅಂತನ್ನದೇನ್ ಇರ್ತಿರ್ಲಿಲ್ಲ. ಹಂಗಾಗಿ ನಾವು ಈಗ ಅವ್ರ ತರ ಜೀವನ ಮಾಡೋದನ್ನ ಕಲ್ತ್ಕೊಂಡು, ಇವಾಗ ಬೇಸಿಗೆಲಿ ಬೇಡ ಏನು ಬೇಡ, ನೆಮ್ಮದಿಯಾಗಿರೋದು ನೀರು ಹಾಯಿಸ್ಕೊಳ್ಳೋದು ನೆಮ್ಮದಿಯಾಗಿರೋದು. ಹಂಗಾಗಿ ನನ್ ಮಟ್ಟಿಗೆ ನಾನ್ ನೆಮ್ಮದಿಯ ಇದನ್ ಕಲ್ತ್ಕೊಂಡಿದೀನಿ. ಹಿಂದೆನೂ ಕೂಡ ನಿಮಗೆ ಪ್ರಶಸ್ತಿ ಬಂದಿತ್ತು, ಈಗಲೂ ಕೂಡ ಪ್ರಶಸ್ತಿ ಬಂದಿದೆ, ನಿಮ್ಮ ಕೃಷಿಗೋಸ್ಕರ ಬಂದಿರತಕ್ಕಂಥದ್ದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಪ್ರಶಸ್ತಿ ಬಂದಿತ್ತು, ಆನಂತರ ಈ ಸಾಲಿನಲ್ಲಿ ರಾಷ್ಟ್ರೀಯ ರೈತ ದಿವಸದ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ನಿಂದ ನಿಮಗೆ ಪುರಸ್ಕಾರವನ್ನ ಮಾಡಿದ್ರು. ಈ ತರ ಪ್ರಶಸ್ತಿಗಳು ಬಂದಾಗ ಏನ್ ಅನ್ಸುತ್ತೆ? ಸರ್ ಮತ್ತೆ ನನ್ಗಿಂತ ಚೆನ್ನಾಗಿರೋರು ಬೆಳೆ ಬೆಳಿತಿರೋರು ಚೆನ್ನಾಗಿ ಮಾಡ್ತಿರೋರು ಇದಾರೆ, ನನಗ್ ಬೇಡ ಅಂತ ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಸರ್ ಬೇರೆಯವ್ರು ಇದಾರೆ ಮಾಡಿ ಅಂತಂದ್ರು. ಅದಕ್ಕೆ ಬೇರೆಯವರು ಮಾಡ್ತಾರೆ, ನಿಮ್ ತರ ಮಾಡೋರಿಗೆ ನಾವು ಮಾಡ್ಬೇಕು ಅಂತ ಹೇಳಿ ಕರ್ದು ಮಾಡಿದ್ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಏನು ಅಂತಾರೆ, ಇನ್ನು ಜವಾಬ್ದಾರಿ ಜಾಸ್ತಿ ಆಯ್ತು ಸರ್. 2011 ನನಗೆ ಅವಾಗ ಬಂದಿದ್ದು ಸರ್, ಅವಾಗ ಒಂದ್ ಸ್ವಲ್ಪ ಇನ್ನು ಏನಾದ್ರೂ ಮಾಡ್ಬೇಕು ಮಾಡ್ಬೇಕು ನಮ್ಮನೆಯವರಿದ್ರು ಮಾಡ್ಬೇಕು ಅಂತ ಅನ್ಸಿತ್ತು. ಮತ್ ನಮ್ಮನೆಯವ್ರು ಹೋಗ್ಬಿಟ್ಟೋದ್ಮೇಲೆ ಅತ್ಲೆ ಮತ್ತೆ ಹಂಗೆ ಕೃಷಿ ಬಗ್ಗೆ ಅಷ್ಟೊಂದು ಇದ್ ಮಾಡಿರ್ಲಿಲ್ಲ. ಈಗ ಮೊನ್ನೆ ಕೊಟ್ಟಿರೋದ್ರಿಂದ ನನಗಿನ್ನು ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಏನಾದ್ರೂ ಮಾಡಿ ತೋರಿಸ್ಬೇಕು, ಈಗ ನೋಡೋರಿಗೆ ಒಂದ್ ಸ್ವಲ್ಪ ಮಾದರಿ ಆಗಿರ್ಬೇಕು, ಅವಳ ತರ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತರ ಜವಾಬ್ದಾರಿ ಬಂದ್ಬಿಟ್ಟಿದೆ ಸರ್. ಖುಷಿ ಆಗುತ್ತೆ. ಕೃಷಿಯಲ್ಲಿ ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ ನಿಮಗೆ? ಸಾವಯವದಲ್ಲಿ ಏನಾದ್ರೂ ಬೆಳ್ಕೊಡ್ಬೇಕು ಅಂತ ನನ್ಗೆ ಆಸೆ ಸರ್. ಅದೇ ಈಗ ತಡ್ನಿ ಹೆಸರು ಉದ್ದು ಅಂದ್ರೆ ಬೆಳೆದು ತೋರಿಸ್ಬೇಕು, ನಂತರ ಬೇರೆಯವ್ರು ಬೆಳಿಲಿ ಅಂತ ಅನ್ನೋದಿದೆ ನನಗೆ. ಮಾಡೋದು ಬಹುತೇಕ ಸಾವಯವದಲ್ಲಿ ಮಾಡ್ಬೇಕು. ಮಾಡ್ಬೇಕು ಅಂದ್ರೆ ಹಿಂದೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಮಾಡೋರಲ್ಲ, ಆತರ ಮಾಡ್ಬೇಕು ಅಂತ ಒಂದ್ ಮನ್ಸಲ್ಲಿ ಆತರ ಅನ್ಸ್ತೈತೆ. ಆದ್ರೆ ಆತರ ಮಾಡೋದಕ್ ಹೋದ್ರೆ ಇಳುವರಿ ಜಾಸ್ತಿ ಬರ್ದೆ ಹೋದಾಗ, ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ಫೇಲ್ ಆಗ್ಬಿಡ್ತೀವಿ ಅನ್ನೋ ಅಂತ ಅನ್ನಿಸ್ತಿದೆ. ಹಂಗಾಗಿ ಆದಷ್ಟು ಈ ತರದನ್ನ ಬಳಸಿ, ಇವಾಗ ಹಿಂದಿನರು ಅದೇ ತರ ಜೀವನ ಮಾಡಿದಾರಲ್ಲ, ಆತರದ ಜೀವನ ಕಟ್ಟೋ ತರ ನಾನು ತೋರಿಸ್ಬೇಕು ಅಂತ ಆಸೆ ಇದೆ ಸರ್. ಆಯ್ತು, ನೀವೇನೇನ್ ಅನ್ಕೊಂಡಿದ್ರು ಅದೆಲ್ಲವೂ ಆಗ್ಲಿ, ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬೇಕು ಕೃಷಿನಲ್ಲಿ. ಸುಮ್ನೆ ಒಂದೇ ತರ ಮಾಡ್ತಾ ಹೋದ್ರೆ ಅದು 6 ಏರಲ್ಲ 3 ಇಳಿಯಲ್ಲ ಅನ್ನೋ ತರ ಆಗುತ್ತೆ. ಅದ್ರ ಬದಲು ಹೊಸ ಹೊಸ ಮಾಡೋ ಅಂತದ್ದು, ದೊಡ್ಡ ಪ್ರಮಾಣದಲ್ಲಿ ಅಲ್ಲದ್ರು ಕೂಡ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ಯಶಸ್ಸಾಯ್ತು ಅಂತ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಅಂತದ್ದು, ಈ ತರದನ್ನ ಮುಂದುವರಿಸಬಹುದು. ಸರ್ ಹಂಗೆ ಆ ತರ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ಇವಾಗ ಒಂದು 4 ಜನ ನನ್ನನ್ನು ನೋಡಿ ಕಲ್ತ್ಕೊಂಡ್ರೆ, ಈಗ ಮನೆಗೆ ಆಗೋಷ್ಟನ್ನ ನಾವು ಬೆಳ್ಕೊಂಡು ತೋರಿಸ್ತಾ ತೋರಿಸ್ತಾ ಹೋದ್ರೆ ಅವ್ರು ನೋಡಿ ಅವಳು ಏನು ಕೊಳ್ಳಲ್ಲ, ಅದೇ ತರ ನಾನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾ ಹೋದ್ರೆ ಮುಂದೆ ಈಗ ಮಳೆ ಬೆಳೆ ಚೆನ್ನಾಗಾದ್ರೆ ಅದೇ ಚೆನ್ನಾಗ್ ಬಂದಾಗ ಬೇಡಿಕೆಗೆ ನಮ್ಮ ಪೂರೈಕೆ ಮಾಡಕ್ಕೂ ಆಗುತ್ತೆ ಅಂತ ಅನ್ಕೊಂಡಿದಿ. ಮಾಡಿ ತೋರಿಸ್ತೀನಿ ಸರ್ ಒಟ್ಟಾರೆ. ಕೃಷಿಯನ್ನ ಬಿಡಬಾರ್ದು, ಕೃಷಿಯನ್ನ ಮುಂದುವರಿಸಬೇಕು, ಕೃಷಿಯಲ್ಲೇ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಒಬ್ಬರೇ ಆದ್ರೂ ಕೂಡ ಅದಕ್ಕೆ ತಕ್ಕನಾಗಿ ಪ್ಲಾನ್ ಮಾಡ್ಕೊಂಡು ಯೋಜನೆಗಳನ್ನು ಮಾಡ್ಕೊಂಡು ಕೃಷಿ ಹೊರೆಯಾಗದ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ನಿಮ್ಮ ಕೃಷಿ ಹೀಗೆಯೇ ಮುಂದುವರಿಯಲಿ. ನಿಮ್ಮನ್ನ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು? ಹಳೆಬಿಡೋಬ್ಳಿ ಚೀಲ್ ನಾಯ್ಕನಲ್ಲಿ ನನ್ನ ಹೆಸರು ಅದೇ ಮಮತಾ ಚಂದ್ರಶೇಖರ್. ನನ್ನ ಫೋನ್ ನಂಬರು 8496848889. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8496848889. ಒಳ್ಳೆದು ಮಮತಾ ಅವರೇ, ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನನ್ನನ್ನು ಇವಾಗ ಈ ಆಕಾಶವಾಣಿ ಮೂಲಕ ಜನಗಳಿಗೆ ಪರಿಚಯ ಮಾಡಿಕೊಂಡಿದ್ದಕ್ಕೆ ನಿಮಗೂ ಮತ್ತೆ ನಿಮ್ಮ ಆಕಾಶವಾಣಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಚೀಲನಾಯಕನಹಳ್ಳಿಯ ರೈತ ಮಹಿಳೆ ಸಿ ಮಮತಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೇಳ್ರಿ ರೈತರಿಗೆ ಸಲಹೆ. ಒಂದು ವರ್ಷದಲ್ಲಿ ನಾವು ಬೇರೆ ಬೇರೆ ಕಾಲಗಳನ್ನ ನೋಡ್ತೇವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ, ಹೀಗೆ ಪ್ರತಿಯೊಂದು ಕಾಲಗಳಲ್ಲಿಯೂ ಕೂಡ ನಾವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು. ಆವಾಗ ಮಾತ್ರ ನಾವು ಮತ್ತು ನಮ್ಮ ಚಟುವಟಿಕೆ ಬಹಳ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಅನೇಕ ಸವಾಲುಗಳು ನಮಗೆ ಎದುರಾಗುತ್ತೆ. ಆ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತಾಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಬೇಸಿಗೆ ಕಾಲದಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ನಮ್ಮನ್ನ ಬಾಧಿಸುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಬೆಂಕಿಯ ಅವಘಡಗಳು ಬೇಸಿಗೆಯಲ್ಲಿ ಹೆಚ್ಚಾಗಿ ಆಗುವಂಥದ್ದನ್ನ ನಾವು ಗಮನಿಸಬಹುದು. ಕೃಷಿ ರಂಗದಲ್ಲಿಯೂ ಕೂಡ ಅನೇಕ ಬೆಂಕಿ ಅವಘಡಗಳು ಸಂಭವಿಸುತ್ತೆ. ಸಾಮಾನ್ಯವಾಗಿ ಈ ಹುಲ್ಲಿನ ಮೆದೆಗೆ ಬೆಂಕಿ ಬೀಳ್ತಕ್ಕಂಥದ್ದು, ಇದು ಸಾಮಾನ್ಯವಾದಂತಹ ಒಂದು ಸಮಸ್ಯೆಯಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ತಮ್ಮ ಬೆಳೆ ಕಟಾವಾದ ನಂತರ ಆ ಕಾಳುಗಳು ಅಥವಾ ಧಾನ್ಯ ಒಂದಷ್ಟು ಚೆನ್ನಾಗಿ ಮಾಗಲಿ ಅನ್ನುವಂತಹ ಉದ್ದೇಶದಿಂದ ಹುಲ್ಲಿನ ಮೆದೆಯನ್ನ ಹಾಕಿಕೊಳ್ತಾರೆ. ಆನಂತರ ಯಾವ ಹುಲ್ಲು ನಮ್ಮ ಜಾನುವಾರುಗಳಿಗೆ ಮತ್ತು ದನಕರುಗಳಿಗೆ ಮೇವಾಗಿ ಲಭಿಸುತ್ತೋ ಅಂತಹ ಹುಲ್ಲನ್ನು ಕೂಡ ನಾವು ಸಂಗ್ರಹವನ್ನ ಮಾಡುವಂಥದ್ದನ್ನ ಗಮನಿಸಬಹುದು. ಈ ಎರಡೂ ರೀತಿಯ ಗುಡ್ಡೆಗಳನ್ನ ಅಥವಾ ಮೆದೆಯನ್ನ ಹಾಕುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಈ ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂತಹ ಕೆಲವು ಬೆಂಕಿಯ ಅವಘಡಗಳನ್ನ ನಾವು ಬಹಳ ಸುಲಭವಾಗಿ ತಪ್ಪಿಸಬಹುದು. ಗದ್ದೆಯನ್ನ ಕುಯ್ದು ಅದನ್ನ ಒಟ್ಟುವಂತಹ ಸಂದರ್ಭದಲ್ಲಿ ನಮ್ಮ ಗದ್ದೆಯ ಹುಲ್ಲು ಸಂಪೂರ್ಣವಾಗಿ ಒಣಗಿದೆಯೋ ಇಲ್ವೋ ಅನ್ನುವಂಥದ್ದನ್ನ ಖಾತ್ರಿಯನ್ನ ಮಾಡಿಕೊಳ್ಬೇಕು. ಆನಂತರ ಆ ಹುಲ್ಲನ್ನ ಗುಡ್ಡೆಯ ರೂಪದಲ್ಲಿ ಶೇಖರಿಸಿ ಇಡಬೇಕು. ಇತ್ತೀಚಿನ ದಿವಸಗಳಲ್ಲಿ ಒಂದೇ ಸ್ಥಳದಲ್ಲಿ ಕಣವನ್ನ ಮಾಡಿ ಮೂರ್ನಾಲ್ಕು ಜನ ರೈತರು ಸೇರಿ ಒಂದು ಕಡೆ ಗುಡ್ಡೆ ಒಟ್ಟುವಂಥದ್ದನ್ನ ನೋಡಬಹುದು. ಇಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕಾಗುತ್ತೆ. ಯಾವುದಾದ್ರೂ ಒಂದು ಗುಡ್ಡೆ ಅಥವಾ ಬಣವೆಗೆ ಬೆಂಕಿ ತಗಲ್ತು ಅಂತ ಹೇಳಿದ್ರೆ ಹತ್ತಿರದಲ್ಲಿ ಇರತಕ್ಕಂತಹ ಎಲ್ಲಾ ಗುಡ್ಡೆಗಳಿಗೂ ಕೂಡ ಇದು ವ್ಯಾಪಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದ ಕಾರಣಕ್ಕೆ ನಾವು ಈ ಗುಡ್ಡೆಯನ್ನ ಒಟ್ಟುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗುಡ್ಡೆಗೂ ಕೂಡ ಅಂತರವನ್ನ ಕೊಟ್ಟು ಗುಡ್ಡೆಯನ್ನ ಒಟ್ಟಬೇಕು. ಕನಿಷ್ಠ 15 ಅಡಿಗಳ ಅಂತರದಲ್ಲಿ ಒಂದೊಂದು ಗುಡ್ಡೆಯನ್ನ ಹಾಕ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಹಾಗೆ ನಾವು ಈ ಧಾನ್ಯಗಳನ್ನ ಬೇರ್ಪಡಿಸಿದ ನಂತರ ಏನು ಈ ಹುಲ್ಲನ್ನ ಸಂಗ್ರಹವನ್ನ ಮಾಡ್ತೇವೋ ಅಂತಹ ಹುಲ್ಲಿನ ಸಂಗ್ರಹವನ್ನ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ದೂರದಲ್ಲಿ ನಾವು ಈ ಗುಡ್ಡೆಗಳನ್ನ ಹಾಕಿಕೊಳ್ಬೇಕು. ಹಾಗೆಯೇ ಈ ರಸ್ತೆಯ ಬದಿಯಲ್ಲಿ ಗುಡ್ಡೆಗಳನ್ನ ಹೆಚ್ಚಾಗಿ ಹಾಕಬಾರದು. ಯಾಕೆ ಅಂತ ಹೇಳಿದ್ರೆ ಈ ರೈಲ್ವೆ ಹೊಗೆಯಿಂದ ಕಿಡಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ವಾಹನಗಳ ಸಂಚಾರದ ವೇಳೆಯೂ ಕೂಡ ಕಿಡಿ ಬರುವಂತಹ ಸಾಧ್ಯತೆ ಇದ್ದು ರಸ್ತೆಯ ಬದಿಯಲ್ಲೇ ಗುಡ್ಡೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬೆಂಕಿ ತಗಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರಸ್ತೆಯಿಂದ ದೂರ ಹಾಕಬೇಕು. ಎಲ್ಲಿ ಕ್ವಾರಿಗಳು ಇರುತ್ತೋ ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡ್ತಾರೋ ಅಂತಹ ಸ್ಥಳದಲ್ಲಿಯೂ ಕೂಡ ಈ ಒಂದು ಕಿಡಿ ಬಂದು ಗುಡ್ಡೆಗೆ ತಗಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂತಹ ಸ್ಥಳದಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಿ ಸೂಕ್ತವಾದಂತಹ ಸ್ಥಳದಲ್ಲಿ ಗುಡ್ಡೆಗಳನ್ನ ಹಾಕಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಕೇಳಿದ್ರಲ್ಲ ರೈತರಿಗೆ ಸಲಹೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ.